ರೈತರಿಗಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಮೌಸಮ ಕೀ ಬರ್ಖಾ ಹೋ ಕೀಡಾ ಲಗೇ ಖೇತ ಮೇ ಯಾ ದುವಿಧಾ ಹೋ ಬಹುತ್ ಹೀ ಕಮ್ ಪ್ರೀಮಿಯಂ ಪೇ ಪೂರೀ ಹೋ ಭರ್ಪಾಯೀ ಫಸಲ್ ಬೀಮಿತ್ ರಹೇ ಕಟಾಯೀ ಕೇ ಬಾದ್ ಭೀ ಭಾಯೀ ಹಾಂ ರಿಣೀ ಯಾ ಅರಿಣೀ ಅಬ ಹರ್ ಕಿಸಾನ್ ಲಾಭ ಉಠಾಯೇ ಏಕ್ ಮೌಸಮ್ ಮಿಕ್ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕುಂಬಳೂರಿನ ಪ್ರಗತಿಪರ ಕೃಷಿಕ ಎಬಿ ಶಂಭುಲಿಂಗ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹರಿಹರ ತಾಲೂಕು ಕುಂಬಳೂರಿನ ಪ್ರಗತಿಪರ ಕೃಷಿಕರಾದ ಎಬಿ ಶಂಭುಲಿಂಗ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ವರ್ಷಗಳಿಂದ ನೈಸರ್ಗಿಕ ಕೃಷಿಯನ್ನು ಮಾಡ್ತಾರೆ, ಅಡಿಕೆ ತೆಂಗು ಭತ್ತದ ಕೃಷಿಯನ್ನು ಮಾಡ್ತಿದ್ದಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ಶಂಭುಲಿಂಗ ಅವರೇ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಶಂಭುಲಿಂಗ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಮ್ಮ ತಂದೆಯವರದು ಮೂಲ ಕೃಷಿ ಆಗಿತ್ತು. ನಾನು ವಿದ್ಯಾಭ್ಯಾಸದ ಜೊತೆಯಲ್ಲಿ ನಮ್ಮ ತಂದೆಯವ್ರ ಜೊತೆಯಲ್ಲಿ ಕೃಷಿ ಮಾಡ್ತಾನೆ ಬಂದಿದ್ದೀನಿ. ತದನಂತರ ನಂದು ಪದವಿ ಮುಗಿಸಿದ ಮೇಲೆ ಸಂಪೂರ್ಣವಾಗಿ ಕೃಷಿ ಒಳಗೆ ತೊಡಕೊಂಡಿದ್ದೀನಿ. ಪದವಿ ನಂತರ ಮುಂದಕ್ಕೆ ವಿದ್ಯಾಭ್ಯಾಸ ಮಾಡಲಿಲ್ಲ? ಇಲ್ಲ, ಮುಂದಕ್ಕೇನು ವಿದ್ಯಾಭ್ಯಾಸ ಮಾಡಲಿಲ್ಲ. ನನಗೆ ಇಂಟೆನ್ಷನ್, ಗುರಿ ಇದ್ದದ್ದು ಕೃಷಿನೇ. ಅದರಲ್ಲೂ ನಾನು ಸ್ವಾಭಾವಿಕವಾಗಿ ನ್ಯಾಚುರಲ್ ಕೃಷಿ ಬಗ್ಗೆನೇ ಆದಷ್ಟು ಇಂಟ್ರೆಸ್ಟ್ ಇದ್ದದ್ದು. ಹಂಗಾಗಿ ಅದ್ರ ಬಗ್ಗೆ ಮುಂಚಿತವಾಗಿ ನಮ್ಮ ತಂದೆಯವರು ಕೆಮಿಕಲ್ ಕೃಷಿನೇ ಮಾಡ್ತಾ ಇದ್ರು. ಅಂದ್ರೆ ತೋಟಗಾರಿಕೆ ಬೆಳೆಗಳನ್ನ ಸ್ವಾಭಾವಿಕವಾಗಿ ತಿಪ್ಪೆ ಗೊಬ್ಬರ ಆ ರೀತಿ ಕಲ್ಟಿವೇಶನ್ ಮಾಡ್ತಾ ಇದ್ರು. ಈ ರೀತಿ ಎಲ್ಲ ಅವ್ರು ಮಾಡ್ತಾ ಇದ್ರು. ಆದ್ರೆ ಅದೇ ಅವರು ಆ ಪದ್ಧತಿಗಳನ್ನ ಬಿಟ್ಟು ನಾನು ಹೇಳಿದ ಪದ್ಧತಿಗೆ ಇಂಟ್ರೆಸ್ಟ್ ಆಗ್ತಿರ್ಲಿಲ್ಲ. ಹಾಗಾಗಿ ಒಂದಿಷ್ಟು ದಿವಸ ಎಜುಕೇಶನ್ನೇ ಕಂಪ್ಲೀಟ್ ಮಾಡಿದೆ, ಪದವಿ ಪೂರ್ತಿ ಮುಗಿಸಿ. ಆಮೇಲೆ ನಾನು ಬಂದ್ಮೇಲೆ ಒಂದು 2 ಎಕರೆ ತೋಟ 1 ಎಕರೆ ಗದ್ದೆನ ಸ್ವಾಭಾವಿಕವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆ ನಂತರ ಈಗ ಅಷ್ಟು ನಮ್ದು 5 ಎಕರೆ ಜಮೀನನ್ನು ಸ್ವಾಭಾವಿಕವಾಗಿ ಕೃಷಿ ಮಾಡ್ತಾ ಇದ್ರು. ಅಂದ್ರೆ ಯಾವುದೇ ರೀತಿಯ ಕೆಮಿಕಲ್ ರಾಸಾಯನಿಕಗಳನ್ನು ಏನು ಬಳಸ್ತಾ ಇಲ್ಲ. ಈಗ ಪದವಿ ಪಡೆದಂತ ಯುವಕರೆಲ್ಲ ಜಾಸ್ತಿ ನಗರಗಳ ಕಡೆಗೆ ವಲಸೆ ಹೋಗ್ತಾರೆ. ಅಂತದ್ರಲ್ಲಿ ನೀವು ಪದವಿ ನಂತರ ಈ ಕೃಷಿ ಬದುಕಿಗೆ ಬಂದಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಲಾಭದಾಯಕನೇ, ಹಂಗೇನಿಲ್ಲ. ಅದರಲ್ಲೂ ಬೇರೆ ಎಲ್ಲದು ಲಾಭದಾಯಕ ಅನ್ನೋದು ಯಾವ್ದು ಇವತ್ತಿಲ್ಲ. ಇದೇ ಲಾಭದಾಯಕ ಅನ್ನೋದಿಲ್ಲ. ಮತ್ತೆ ಲಾಭ ಒಂದನ್ನೇ ಜೀವನದಲ್ಲಿ ಮುಖ್ಯ ಅಲ್ಲ. ಜೀವನದಲ್ಲಿ ನೆಮ್ಮದಿ ಪ್ರಶಾಂತತೆ ಇವುಗಳು ಕೂಡ ಒಂದು ಲಾಭದಾಯಕನೇ. ಮತ್ತೆ ನಾವು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಾನು ಬಿ ಎ ಪತ್ರಿಕೋದ್ಯಮ ಮುಗಿಸಿದ್ದು, ಆದರೆ ಅಲ್ಲಿ ಬೇರೆ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಾವು ನಮ್ಮ ಸ್ವಂತಿಕೆ ಒಳಗೆ ಜೀವನ ಮಾಡೋದು ದಿ ಬೆಸ್ಟ್ ಅನ್ನೋದು ನನಗೆ ಅನಿಸಿಕೆ. ಎಜುಕೇಶನ್ ಅನ್ನೋದು ಒಂದು ಹಾಗೆ ಒಂಚೂರು ತಿಳ್ಕೊಳ್ಳಿಕ್ಕೆ ಅಂತ ಓದಿದ್ದಷ್ಟೇ. ಮತ್ತೆ ಒಂದಿಷ್ಟು ಏನಾದರೂ ಆಗಲಿ ಕೃಷಿಗೆ ಬರೋಕ್ಕೆ ಒಂದಿಷ್ಟು ಎಜುಕೇಷನ್ ಸಹಾಯ ಮಾಡುತ್ತೆ ಅನ್ಸ್, ಆದ್ರೆ ಅದು ಸುಳ್ಳು. ಅಂದ್ರೆ ಕೃಷಿಯಲ್ಲಿ ಅನುಭವಗಳೇ ನಮಗೆ ಮುಖ್ಯ. ಮುಖ್ಯ. ನಿಮ್ಮ ಜಮೀನು ಎಷ್ಟು ಎಕರೆ ಇದೆ? 5 ಎಕರೆ ಇದೆ. 5 ಎಕರೆ ಇದೆ. ನೀರಾವರಿನ ಕುಷ್ಕಿ ಜಮೀನು? ನೀರಾವರಿನೇ ಎಲ್ಲ. ನೀರಾವರಿನೇ ನಮ್ದು. ಭದ್ರಾ ಅಚ್ಚುಕಟ್ಟು ಇರಿಗೇಷನ್ ಲ್ಯಾಂಡ್ ಎಲ್ಲ, ಹಾಗಾಗಿ ಎಲ್ಲ ಮುಂಚಿತವಾಗ್ಲದ್ದನ್ನು ನೀರಾವರಿ ಇದೆ. ನೀರಾವರಿ ಎರಡೂ ಬೆಳೆಗಳಿಗೂ ಕಾಲುವೆ ನೀರು ಸಿಗ್ತಾ ಇದೆ. ಹಂಗಾಗ್ಬಿಟ್ಟು ನೀರಾವರಿ ಮಾಡ್ಲಿಕ್ಕೆ ಹೆಚ್ಚು ಅನುಕೂಲ. ಹೆಚ್ಚು ಅನುಕೂಲ. ಅನುಕೂಲ ಅನ್ನೋದಕ್ಕಿಂತ ಒಂಥರ ವರ ನೋವುದು, ಶಾಪ ನೋವುದು ಅದು ನೀರಾವರಿ. ವರ ಯಾವ ರೀತಿ, ಶಾಪ ಯಾವ ರೀತಿ? ಅಂದ್ರೆ ನೀರಾವರಿ ಅನ್ನೋದು ಭತ್ತ ಬಿಟ್ಟು ಬೇರೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಈಗ. ಆಮೇಲೆ ತೋಟಗಾರಿಕೆ ಬೆಳೆಗಳನ್ನ ಬೆಳಿಬಹುದು ಒಂದಿಷ್ಟು, ಅದಕ್ಕೆ ನೀರು ಹೆಚ್ಚಿಗೆ ಆದ್ರೂ ರೋಗಗಳು ಮತ್ತೆ ಅದರಿಂದ ತೊಂದರೆಗಳಿದಾವೆ. ನೀರು ಕಡಿಮೆ ಆದ್ರೂ ತೊಂದರೆಗಳಿದಾವೆ. ಅಂದ್ರೆ ನೀರು ಕಡಿಮೆ ಇದ್ದಾಗ ಬೆಳೆಯುವಂತ ಬೆಳೆಗಳು ಸತ್ಗೆ ಅದಾವೆ. ಆದ್ರೆ ವಿಭಿನ್ನ ಬೆಳೆಗಳನ್ನ ಬೆಳಿಬಹುದು ಕುಷ್ಕಿ ಜಮೀನಲ್ಲಿ. ನೀರಾವರಿ ಜಮೀನಿನಲ್ಲಿ ಭತ್ತ ಕಬ್ಬು ಹೊರತುಪಡಿಸಿ ಬೇರೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆರೋಗ್ಯಕ್ಕೂ ಅವು ಭತ್ತ ಕಬ್ಬು ಅಷ್ಟು ಒಳ್ಳೇದಲ್ಲ ಆರೋಗ್ಯಕ್ಕೆ. ಕಬ್ಬು ಬೆಲ್ಲ ಹೊರತುಪಡಿಸಿದ್ರೆ ಭತ್ತ ಅದನ್ನ ಬಿಟ್ಟು ಅದು ಹೆಚ್ಚು ನೀರಲ್ಲೇ ಬೆಳೆಯೋದ್ರಿಂದ ಪ್ರಕೃತಿಗೂ ಒಂಚೂರು ತೊಂದರೆ ಇದೆ. ಮತ್ತೆ ಆಹಾರ ಬೆಳೆಗಳಿಗೆ ಅಕ್ಕಿ ಅಷ್ಟು ಗಟ್ಟಿಮುಟ್ಟಿನ ಆಹಾರ ಅಲ್ಲ. ಹೌದು. ಈ 5 ಎಕರೆ ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರಿ ನೀವು? ಫಸ್ಟ್ ನಮ್ದು ಜಾಸ್ತಿ ಪ್ರಾಧಾನ್ಯತೆ ಭತ್ತ, ತೆಂಗು, ಅಡಿಕೆ ಇದೆ. ಅದರೊಳಗೆ ಇಂಟರ್ಕ್ರಾಫ್ಟ್ ಆಗಿ ಬಾಳೆ ಇದೆ, ಕಾಳುಮೆಣಸು ಇದೆ, ಸ್ವಲ್ಪ ಬೇರೆ ಬೇರೆ ಹಣ್ಣಿನ ಗಿಡಗಳಾದವೆ. ಅಂದ್ರೆ ಮಾರುಕಟ್ಟೆ ಇತ ದೃಷ್ಟಿಯಿಂದ ಅಲ್ಲ, ಮನೆ ಸೌಕರ್ಯಕ್ಕೋಸ್ಕರ ಅನೇಕ ಹಣ್ಣಿನ ಗಿಡಗಳಾದವೆ. ಒಂದು 30-40 ಕಿಂತ ಹೆಚ್ಚಿಗೆ ಹಣ್ಣಿನ ಗಿಡಗಳಿವೆ. ಅಂದ್ರೆ ನನಗಿಷ್ಟ ಆದಂತ ಹಣ್ಣು ಸ್ಪ್ಯಾರ್ಲ ಇದೆ, ಪಪ್ಪಾಯ ಇದೆ, ರಾಮ್ಫಲ, ಲಕ್ಷ್ಮಣ ಫಲ, ಸೀತಾಫಲ ಇದೆ, ವಾಟರ್ ಫಲ್ ಇದೆ. ನನಗೆ ಬೇಕು ಅನ್ನೋಂಥದ್ದು ಯಾವ್ದು ಇಷ್ಟ ಅನ್ಸುತ್ತೋ ಆ ಗಿಡಗಳನ್ನ ಹಚ್ಚಿದೇವೆ. ಮನೆಗೆ ಏನೇನ್ ಬೇಕೋ ಆ ರೀತಿಯ ತರಕಾರಿ ಗಿಡಗಳು, ನಮಗೆ ಯಾವ್ದು ಬೇಕು ಅನ್ಸುತ್ತೋ ಅದನ್ನ ನಾನು ಹಾಕಿದ್ದೀನಿ. ಹಾಕಿದಿರ? ತರಕಾರಿ ಗಿಡಗಳು ಅದಾವೆ, ನುಗ್ಗೆ ಇದೆ, ಚೊಕ್ಚೆ ಇದೆ, ವೆಲ್ವೆಟ್ ಬೀಮ್ಸ್, ಇಪ್ಲಿ, ಔಷಧಿ ಗಿಡಗಳು, ಇಪ್ಲಿ ಇದೆ, ತುಂಬೆ ಇದೆ, ಲೋಳೆ ಸರ್ಗಳು. ಅಲ್ಲದಲ್ಲೇ ನಮ್ ತೋಟದಲ್ಲಿ ಇದು ಒಂದೇ ಅಲ್ಲ, ಕಳೆ ಅನ್ನೋದಕ್ಕಿಂತ ಅದು ಕಳೆ ರೀತಿಲಿ ಬೇರೆ ಬೇರೆ ಗಿಡಗಳು ಅದಾವೆ. ನಮಗೆ ಔಷಧಿನೂ ಆಗಿರ್ಬೋದು, ನಮ್ ಮನೆ ಬಳಕೆಗೂ ಬರ್ಬೋದು. ಒಂದೆಲ್ಗಾ ಇದೆ, ಇಪ್ಲಿ ಇದೆ, ಔಷಧಿ ಗಿಡಗಳು, ಹಣ್ಣಿನ ಗಿಡಗಳು, ಈ ತರ ಎಲ್ಲ ಮಿಶ್ರ ಬೆಳೆಗಳು ಬೆಳಬೇಕಂತ ಯಾಕೆ ಆಸಕ್ತಿ ಬಂತು? ಅಂದ್ರೆ ಮೊನೋಕ್ರಾಫ್ಟಿಂಗ್ ಇಸ್ ವೆರಿ ಡೇಂಜರ್. ಅದು ಯಾವತ್ತೂ ಪ್ರಕೃತಿಗಾಗಿರ್ಲಿ ಮತ್ತೆ ನಮಗಾಗ್ಲಿ, ಇವತ್ತು ಒಂದಕ್ಕೆ ಬೆಲೆ ಇದೆ ಅಂತ ಬೆಳೆಯೋದು ಬಹಳ ತಪ್ಪು. ಅದಕ್ಕೆ ನಾಳೆ ಬೆಲೆ ಇಲ್ದಂಗೆ ಆಗ್ಬೋದು. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಬಹಳ ಉದಾಹರಣೆಗಳು ಅದಾವೆ. ಲಕ್ಷಗಟ್ಟಲೆ ಆದಾಯ ಬಂದು ಕೊನೆಗೆ ಮಾಡಿದ ಕೂಲಿಗೂ ಆಗಲ್ಲ ಅನ್ನಂತ ಲಾಸ್ ಪಡೆದ್ರೋ ಅಂತ ಬೆಳೆಗಳು ಅದಾವೆ ಇವತ್ತು. ಇವತ್ತು ಒಳ್ಳೆ ರೇಟ್ ಐತಿ ಅಂತ ಹಾಕಿ ನಾಳೆ ಲಾಸ್ ಮಾಡ್ಕೊಂಡ್ರ ಅಂತದ್ದು ಇದೆ. ಅಂದ್ರೆ ಸುಸ್ಥಿರವಾಗಿ ನಮಗೆ ಆದಾಯ ಬರ್ತಾ ಇರಬೇಕು, ಒಂದೇ ಅಲ್ಲ. ಮತ್ತೆ ನಮಗೆ ಆದಾಯ ಅನ್ನೋದೇ ಮುಖ್ಯನೂ ಅಲ್ಲ, ನಮ್ಮ ಮನೆಗೆ ನಮ್ಮ ಅವಶ್ಯಕತೆಗಳು ಏನೇನದಾವು ಅನ್ನೋದು ಕೂಡ ನಾವು ಫಸ್ಟ್ ತಿಳ್ಕೋಬೇಕು. ಈಗ ನಾನು ಫಸ್ಟ್ ಸಾವಯವ ಕೃಷಿ ಮಾಡಕ್ರೆ ನನಗೆ ಅನ್ಸಿದ್ದು ಏನಪ್ಪಾ ಅಂದ್ರೆ, ನಾನೇನೋ ಮಾಡಿ ಒಂದೊಂದು ಸಾವಯವದಲ್ಲಿ ಬೆಳೆದು ಎಲ್ಲದನ್ನು ಅವ್ರಿಗೆ ಕೊಟ್ರೆ ನಾನು ಇನ್ನೊಂದು ಕೊಂಡ್ಕೋಬೇಕಲ್ವಾ, ಅದು ಸಾವಯವ ಆಗಿರುತ್ತ ಅನ್ನೋದು ಮೂಲ. ನಾನು ಬೇರೆ ಸರಿ ಅವ್ರು ಸಾವಯವ ಮಾಡ್ತಾ ಇದ್ರೆ ನನಗೆ ಎಷ್ಟು ನಂಬಿಕೆ ಇದೆ ಅವ್ರ ಮೇಲೆ, ಸರಿ ಹಾಗೆ ಅದು ಅದನ್ನೇ ಮತ್ತೆ ಅವ್ರ ಹತ್ರ ಕೊಂಡ್ಕೊಂಡಿನೈತ್ ನಾನು, ನಾನೇ ಬೆಳಿಬೋದಲ್ಲ ಇವತ್ತು ಅನ್ನೋದು. ನೀರಾವರಿ ಇರೋದ್ರಿಂದ ಒಂದಿಷ್ಟು ತೊಂದರೆಗಳು ಅದಾವೆ, ಎಲ್ಲದನ್ನು ಬೆಳ್ಕೊಳಕ್ ಆಗಲ್ಲ. ನನ್ ಕೈಲಿ ಆದಷ್ಟನ್ನು ನಾನು ಬೆಳ್ಕೊಂತ ಇದ್ದೇನೆ, ತರಕಾರಿಗಳನ್ನು ಬೆಳ್ಕೊಂತ ಇದ್ದೇನೆ ಕೆಲವೊಂದಿಷ್ಟು. ಗೆಡ್ಡೆಗಳನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಸುವರ್ಣಗೆಡ್ಡೆ, ಗೆಣಸು, ಕೆಸು, ಈ ರೀತಿಯಲ್ಲಿ ವಿಭಿನ್ನವಾದ ಗೆಣಸುಗಳನ್ನ ಬೆಳ್ಕೊಂತ ಇದ್ದೀನಿ. ಕಬ್ಬು, ನನ್ ಮನೆಗೆ ತಿನ್ಲಿಕ್ಕೆ ನನಗೆ ಕಬ್ಬು ಬೇಕು ಅಂದ್ರೆ ಕಬ್ಬು ಬೆಳೀತಾ ಇದೆ, ಒಂದಿಷ್ಟು ಕಬ್ಬು. ಈ ರೀತಿಲಿ ಈ ತರ ಆಲೋಚನೆ ಬರ್ಲಿಕ್ಕೆ ಕಾರಣ ಏನು? ಎಲ್ಲವೂ ನಮ್ ಜಮೀನಲ್ಲಿ ಇಲ್ಲ, ನನಗೆ ಸಿಕ್ಕಂತ ಮಾರ್ಗದರ್ಶಕರು, ನನಗೆ ನನ್ನ ಚಿಕ್ಕಪ್ಪ ಅವರು, ನನ್ನ ಚಿಕ್ಕಪ್ಪ ಏನ್ ಆಂಜನೇಯ ಅಂತ, ಅವರಿದ್ದ ನಾನು ಭತ್ತ ಇವನ್ನೆಲ್ಲ ಸಾವಯವ ಮಾಡ್ಬೇಕು ಅಂತ ಅನ್ಕಂತ ಬಂದೆ. ಅವರು ಶರಣಮುದ್ದಣ್ಣ ಅಂತ ಒಂದು ಕೃಷಿ ಇದನ್ ಮಾಡಿ ಅದರೊಳಗೆ ನಮ್ಮನ್ನು ಇಂಟರ್ಫೇರ್ ಮಾಡಿದ್ರು. ಅದರಿಂದ ನಾನು ಸಾವಯವ ಕೃಷಿ ಒಳಗೆ ಇನ್ವಾಲ್ವ್ ಆದೆ. ಅದನ್ನ ನೋಡ್ಕೊಂತ ನಾನು ಮತ್ತೆ ಅದರಲ್ಲೂ ಜವಾರಿ ಬೀಜಗಳನ್ನೇ ನಾವು ಹೆಚ್ಚು ಪ್ರಾಧಾನ್ಯತೆ ಮಾಡಿ ಬೆಳೀತಾ ಇದ್ವಿ ಆ ಗುಂಪಲ್ಲಿ. ಅದರಿಂದ ನಾನು ಒಂದೇ ಇರಬಾರ್ದು, ಡೈವರ್ಸಿಟಿ ಇರಬೇಕು ಅನ್ನೋದು ಬೆಳಕಂತ ಬಂದಂಗೆ ಆಮೇಲೆ ಐಕಾಂತಿಕ ಅಂತ ರಾಘವ ಅಂತ ಅವ್ರ ಪರಿಚಯ ಆಯ್ತು. ಅವರಿಂದ ಬರೀ ಒಂದೇ ಅಲ್ಲ, ತೋಟಗಾರಿಕೆ ಒಳಗೆ ವಿಭಿನ್ನವಾದ ಬೆಳೆಗಳನ್ನ ಬೆಳೆದ್ರೆ ನಮಗೆ ನಮ್ಮನೇನು ನಾವು ಇದಾಗ್ಬೋದು ಅಂತ ಸರ್ಟಿಫಿಕೇಶನ್, ನಮ್ಮನೆಗೆ ಏನೇನು ಬೇಕಾದ್ನ ಅವರು ಮನೆಯಲ್ಲಿ ತನ್ನ ಮನೆ ಬಳಕೆ ದಿನನಿತ್ಯ ಬಳಕೆ ಪಾರ್ಕೆ ಸತ್ಗೆ ಬೆಳೀತಾ ಇದಾರೆ. ಆ ರೀತಿಲಿ ಓ ಇಷ್ಟೆಲ್ಲ ಮಾಡ್ಬೋದಲ್ಲ, ಆ ಪಾರ್ಕೆ ಕೊಂಡ್ಕೊಂಬರೋದು ಒಂದು ಆದಾಯ ನಮಗೆ, ಅದನ್ನು ನಾವು ಬೆಳೀತಾ ಇದ್ದೀವಿ ಅಂದಾಗ ನಮಗೊಂದು ಅದರಿಂದನು ಬೆನಿಫಿಟ್ ಇದೆ. ಬರೀ ಆದಾಯ ಮಾಡೋದೇ ಮುಖ್ಯ ಅಲ್ಲ. ಹೌದು, ಇವತ್ತು ದುಡ್ಡು ಮಾಡಿ ದುಡ್ಡನ್ನು ಎಲ್ಲಿಕ್ಬೇಕು ಅನ್ನೋದಕ್ಕಿಂತ ನಮ್ ಜಮೀನ್ ಪೂರ್ತಿ ದುಡ್ಡಾಗಿರ್ಬೇಕು ಅನ್ನೋದು ಮೂಲ ಉದ್ದೇಶ ಆಗಿರುತ್ತೆ. ರೈತರ ಸಾಕಷ್ಟು ಜನ ಮಾತಾಡ್ತಾ ಇರ್ತೀವಿ, ನಾವು ರಾಸಾಯನಿಕ ಗೊಬ್ಬರ ಕೊಡಬೇಕು ನಮ್ಮ ಭೂಮಿಗೆ, ರಾಸಾಯನಿಕ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಬೇಕು, ಇವನ್ನೆಲ್ಲ ಬಳಸ್ತಾ ಇದ್ರೆ ನಾವು ಕೃಷಿಯಲ್ಲಿ ಇಳುವರಿ ತಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸಾಕಷ್ಟು ಜನ ರೈತರು ನಾವು ನೋಡ್ತೀವಿ. ಅಂಥದ್ರಲ್ಲೇ ನೀವು ಈ ಸಹಜ ಕೃಷಿ, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಈ ಥರ ಕೃಷಿನ ಅಳವಡಿಸ್ಕೋಬೇಕಂತ ಯಾಕೆ ಆಸಕ್ತಿ ಬಂತು? ಇವತ್ತು ರಾಸಾಯನಿಕ ಕೃಷಿಯಿಂದ ಲಾಭ ಇದೆ ಅಂತ ಅನ್ನೋದು ಒಂದು, ಅದರ ಎರಡರಷ್ಟು ಎಷ್ಟೇ ಲಾಭ ಬಂದ್ರು ಅದರದ್ದ ಪ್ರಕೃತಿಗೆ ಮತ್ತೆ ನಮ್ಮ ಮುಂದಿನ ಜನರೇಷನ್, ಇವತ್ತು ಎಷ್ಟೇ ನಾವು ಕೋಟಿ ಆಸ್ತಿ ಮಾಡಿದ್ರು ಮಾಡ್ತಾ ಇರೋದು ನೆಕ್ಸ್ಟ್ ಜನರೇಷನ್, ನಮ್ಮ ಮುಂದಿನ ಮಕ್ಕಳುಗಳಿಗೆ, ಮುಂದಿನ ಪೀಳಿಗೆಗಳಿಗೆ. ಮುಂದೊಂದು ದಿವಸ ಹೇಳ್ಬೋದು ನಮ್ಮ ತಂದೆ ನಮಗೆ ಒಳ್ಳೆ ಭೂಮಿ ಬಿಟ್ಟಿಲ್ಲ, ಕೆಮಿಕಲ್ ಹಾಕಿ ಎಲ್ಲ ಭೂಮಿನ ಹಾಳು ಮಾಡಿದ್ದಾರೆ, ಮೊನೋಕ್ರಾಫ್ಟಿಂಗ್ ಮಾಡಿ ಪ್ರಕೃತಿನ ಹಾಳು ಮಾಡಿದ್ದಾರೆ, ಯಾವುದೇ ಹಣ್ಣು ಇದು ಇಲ್ಲದೆ, ಯಾವುದೇ ಬೆಳೆಗಳು, ಯಾವುದು ಆಹಾರಗಳು ಇಲ್ಲದೆ ಕೆಲವೊಂದು ಕೀಟಗಳನ್ನು ನಾಶ ಮಾಡಬಹುದು. ಅದರಿಂದನು ನಮಗೆ ಪ್ರಕೃತಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ. ಇವತ್ತು ಯಾವುದೂ ಕೂಡ ಶುದ್ಧವಾಗಿಲ್ಲ, ಭೂಮಿ ಶುದ್ಧವಾಗಿಲ್ಲ, ಗಾಳಿ ಶುದ್ಧವಾಗಿಲ್ಲ, ನೀರು ಶುದ್ಧವಾಗಿಲ್ಲ, ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇದಾವೆ. ಇವೆಲ್ಲವನ್ನು ನೋಡಿದ್ವಿ ಅಂದ್ರೆ ನಾಳೆ ಇನ್ನು ಇವತ್ತೇ ಈ ರೀತಿ ಐತಿ ಅಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಇದು ಇಷ್ಟು ಇನ್ನೂ ಜಾಸ್ತಿ ಮಾಡಿ ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಎಷ್ಟು ಕೋಟಿ ಆಸ್ತಿ ಮಾಡಿದ್ರಿ ಏನ್ ಬಂತು, ಏನ್ ಮಾಡಿದ್ರಿ ಏನ್ ಬಂತು? ಒಳ್ಳೆ ಪ್ರಕೃತಿ ಇಲ್ಲ, ಒಳ್ಳೆ ನೀರಿಲ್ಲ, ಒಳ್ಳೆ ಗಾಳಿನೇ ಅಂತಕ್ಕೂ ಇಲ್ಲೇ ಅಲ್ಲ ಅಂದ್ರಾಗ. ಇವತ್ತು ನಾವು ಏನೋ ನೀರನ್ನ ಏನೋ ಮಾಡ್ತಾ ಇದೀವಿ, ಏನೋ ಬಿಡ್ತಾ ಇದೀವಿ ಅನ್ನೋದಕ್ಕಿಂತ ನೆಕ್ಸ್ಟ್ ನಮ್ಮ ಜನರೇಷನ್ಗೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ. ರೈತ ನೀವ್ ಹೇಳ್ದಂಗೆ ಭೂಮಿ ಆರೋಗ್ಯ ನಮ್ಮ ಆರೋಗ್ಯ ನೋಡ್ತಿಲ್ಲ, ದುಡ್ಡಿನಿಂದ ಹೊರಟಿದ್ದಾನೆ ಅಂತ. ಅದೇ, ರೈತ ಒಬ್ನೇ ಅಲ್ಲ, ರೈತ ಹೋಗ್ಲಿಕ್ಕೆ ನೂರ ಒಂದ್ ಕಾರಣ ಅದಾವೆ. ಈ ಸಮಾಜ ರೈತನ ದುಡ್ಡು ಮಾಡೋ ಆದಾಯಿಗೆ ದುಡಿದೆ ಅಷ್ಟೇ, ರೈತಂದೇ ತಪ್ಪು ಅಂತ ಅಲ್ಲ. ಈ ಸಮಾಜದಲ್ಲಿ ಅನೇಕ ಕಂಪ್ನಿಗಳು, ಸರ್ಕಾರಗಳು ಎಲ್ಲಾದ್ರೂ ಇನ್ವಾಲ್ವ್ಮೆಂಟ್ ಇದೆ, ಹಾಗಾಗಿ ಅವಂದೇ ಇನ್ವಾಲ್ವ್ಮೆಂಟ್ ಅಲ್ಲ. ಅದೇ, ನಮ್ ನೆಕ್ಸ್ಟ್ ಜನರೇಷನ್ಗೆ ನಾವೇನ್ ಮಾಡ್ತಾ ಇದೀವಿ, ದುಡ್ಡು ಮಾಡ್ತಾ ಇರೋದು ಮುಖ್ಯ ಅಲ್ಲ, ಒಳ್ಳೆ ಪ್ರಕೃತಿನೂ ಬಿಟ್ಟು ಹೋಗ್ಬೇಕು ಅನ್ನೋದು. ಹೇಳ್ತಾರೆ, ಈಗ ನೀವ್ ಹೇಳೋದೆಲ್ಲ ಸರಿನೇ ಅಂತ ರೈತರು, ನೀವೆಲ್ಲ ಹೇಳೋದೆ ಸರಿನೇ, ಆದ್ರೆ ನಾವು ಈ ರಾಸಾಯನಿಕ ಬಳಸ್ಲಿಲ್ಲ ಅಂದ್ರೆ ಇಳುವರಿ ತಾಣ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿದ್ದಾರೆ, ನಮಗೆ ಲಾಸ್ ಆಗುತ್ತೆ. ನಾವು ನೀವ್ ಹೇಳ್ದಂಗೆ ನೈಸರ್ಗಿಕ ಕೃಷಿ ಸಾವಯವ ಕೃಷಿಗೆ ಬಂದ್ರೆ ಈಗೆಲ್ಲ ತುಂಬಾ ಕಾಸ್ಟ್ಲಿ ಜೀವನ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ಎಲ್ಲದನ್ನು ತುಂಬಾ, ನಾವು ಯಾವುದೇ ಒಂದು ಒಂದು ವಸ್ತುನ ಕೊಂಡ್ಕೋಬೇಕಂದ್ರೂ ತುಂಬಾ ಜಾಸ್ತಿ ರೇಟ್ ಇದೆ. ಅಂತದ್ರಲ್ಲಿ ನಾವು ಈ ಸಾವಯವ ಕೃಷಿ ಅಳವಡಿಸ್ಕೊಂಡ್ರೆ ನಾವು ಪ್ರಗತಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೋಭಾವನೆಗೆ ಬಂದ್ಬಿಡ್ತಾರೆ ರೈತರು. ಇಲ್ಲ, ಅವಶ್ಯಕತೆಗಳು ನಮ್ಮ ದಿನನಿತ್ಯ ಅವಶ್ಯಕತೆಗಳನ್ನ ನಾವು ನಮ್ಮ ಜಮೀನುಗಳಲ್ಲಿ ನಾವು ಪೂರೈಸ್ಕೋಬಹುದು ಸಂಪೂರ್ಣವಾಗಿ. ನನ್ನ ತೋಟಗಾರಿಕೆ ಬೆಳೆಯೊಳಗೆ ಅಡಿಕೆನೂ ಇದೆ ನಮಗೆ ಕಮರ್ಷಿಯಲ್ ಕ್ರಾಪ್ಟ್ ಆಗಿ, ಇಲ್ಲ ಅಂತ ಅಲ್ಲ, ಅದು ಇದೆ, ತೆಂಗಿದೆ. ನನ್ನ ಮನೆಯೊಳಗೆ ನಾವು ಈಗ ಎಷ್ಟೋ ವರ್ಷಗಳಿದ್ದ 8-10 ವರ್ಷದ ಎಣ್ಣೆಗಳನ್ನೇ ಕೊಳ್ತಾ ಇಲ್ಲ, ನಮಗೆ ತೆಂಗಿದೆ, ಆ ತೆಂಗಿನಿಂದಾನೇ ನಾವು ಎಣ್ಣೆ ತಗೋಬಹುದು. ಆ ರೀತಿಲಿ ತರಕಾರಿಗಳು, ಗೆಡ್ಡೆ ತರಕಾರಿಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿರೋದ್ರಿಂದ ನಮ್ಮಲ್ಲಿ ಸುವರ್ಣಗೆಡ್ಡೆ, ಕೆಸು, ಅವುಗಳು ದಿನನಿತ್ಯ ಒಂದು ಪಲ್ಯ ಬಳಸ್ಬೋದು. ಅಷ್ಟೇ ನೆರಳೊಳಗೂ ಸತ್ಗೆ ನನ್ನ ತೋಟದಲ್ಲಿ ಮುಳುಗಾಯಿ ಗಿಡಗಳು ಅದಾವೆ, ಅವರೇ ಬಳ್ಳಿ ಇದೆ, ಕೆಲವೊಂದಿಷ್ಟು ಬೆಳೆಗಳು ಬರ್ತಾ ಇದಾವೆ, ತೊಂದರೆ ಇಲ್ಲ. ಅಂದ್ರೆ ನಾವು ಹೆಚ್ಚಿನ ಇಳುವರಿ ನಿರೀಕ್ಷೆ ಮಾಡೋಕ್ಕಾಗಿದ್ರು ನನ್ನ ದಿನನಿತ್ಯದ ಮನೆ ಅವಶ್ಯಕತೆ ಪೂರೈಸ್ಕೋಬಹುದು. ಒಂದಿಷ್ಟು ಟಮಟೆ ಗಿಡಗಳು ಅದಾವೆ, ಅಷ್ಟನ್ನ ಪೂರೈಸ್ಕೋಬಹುದು. ಈ ಸಾವಯವದಲ್ಲೇ ಈ ತೋಟಗಾರಿಕೆ ಬೆಳೆಗಳು ಎಲ್ಲವನ್ನು ಬೆಳೀತಾರೆ, ಅಡಿಕೆ, ತೆಂಗು ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ತೊಂದರೆ ಇಲ್ಲ, ಇಳುವರಿ ಅನ್ನೋದೇ ಮುಖ್ಯ ಅಲ್ಲ ಅಂತ ಆಗ್ಲೇನೆ ಹೇಳಿದೆ. ಹೌದು, ಯಾಕಂದ್ರೆ ನಾವು ಅದಕ್ಕೆ ಹೆಚ್ಚು ಖರ್ಚು ಮಾಡಲ್ಲ ಸಾವಯವ ಕೃಷಿಗೆ. ನಾನು 2 ಎಕರೆ ಭತ್ತನ ಆರ್ಗಾನಿಕ್ ಆಗಿ ಬೆಳೀತಾ ಇದ್ದೀನಿ, ಎಲ್ಲರೂ ನಮ್ಮಲ್ಲಿ 50 ಚೀಲ ತನಕ ಇಳುವರಿ ತೆಗಿತಾ ಇದಾರೆ, ನಾನು 20 ಚೀಲ ಇಳುವರಿ ತೆಗಿತಾ ಇದ್ದೀನಿ. ಅವರ ಖರ್ಚು ಮತ್ ನನ್ನ ಖರ್ಚು ಲೆಕ್ಕ ಮಾಡಿದ್ರೆ ನಾನು 2 ಎಕರೆಗೆ 50,000 ಖರ್ಚು ಮಾಡ್ತಾ ಇದ್ದೀನಿ. ಆಮೇಲೆ ನಂದು ಅಕ್ಕಿ ಮಿಲ್ಲಿಂಗ್ ಮಾಡಿ ಮಾರ್ತಾ ಇದ್ದೀನಿ, ಅವ್ರಿಗಿಂತ ಹೆಚ್ಚಿನ ಲಾಭ ನನಗೆ ಬರ್ತಾ ಐತಿ 1 ಎಕರೆಗೆ. ಹೆಂಗ್ ಬರ್ತಾ ಇದೆ? ಅಕ್ಕಿ ಮಿಲ್ಲಿಂಗ್ ಮಾಡಿ ನಾನು ನೇರವಾಗಿ ರೈತರಿಗೆ ಸಾವಯವ ಅಕ್ಕಿನೇ ಮಾರ್ತಾ ಇರೋದು. ಅಕ್ಕಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಾಟ ಮಾಡಿದಾಗ ರೇಟ್ ಕಡಿಮೆ ಆಗುತ್ತೆ, ಅದನ್ನ ಅಕ್ಕಿ ಮಾಡಿ ಮಾರಾಟ ಮಾಡಿ ಮಾರಾಟ ಮಾಡ್ತಾ ಇದ್ದೀನಿ. ಮತ್ ಅದರಲ್ಲೂ ನಂದು ಸಾವಯವದಲ್ಲಿ ಬೆಳೆಯೋದ್ರಿಂದ ಅಕ್ಕಿಗೆ ಹೆಚ್ಚಿನ ಬೆಲೆಗೆ ಕೊಡ್ತಾ ಇದ್ದೀನಿ, 70-80 ಅಂದ್ರೆ ಆ ತಳಿ ಆ ಅಕ್ಕಿ ಇದ್ರ ಮೇಲೆ ಕೆಂಪಕ್ಕಿ ಬಿಳಿ ಅಕ್ಕಿ ಈ ರೀತಿ ವಾಸನೆ ಅಕ್ಕಿ ಅಕ್ಕಿಗಳು ಬೇರೆ ಬೇರೆ ತಳಿಗಳು ಅದಾವೆ. ಆ ತಳಿಗಳ ಮೇಲೆ ನಾನು ವೇರಿಯೇಷನ್ ನಾನು 70 ಮಾರ್ತಾ ಇದ್ದೀನಿ, 70-100 ತನಕ ಮಾರ್ತಾ ಇದ್ದೀನಿ. 1 ಕೆಜಿ ಅಕ್ಕಿ ನವರ ಅಂತ ಅಕ್ಕಿ ಬೆಳಿತಾ ಇದ್ದೀನಿ, ಅದ್ರದ್ದು ಅದನ್ನ 100 ರೂಪಾಯಿ ಕೆಜಿ ಮಾರ್ತಾ ಇದ್ದೀನಿ. ಈ ರೀತಿ ನಾನು ಆ ಲೆಕ್ಕದಲ್ಲಿ ಲೆಕ್ಕ ಮಾಡಿದ್ರೆ ನನ್ನಲ್ಲಿ ಸುತ್ತಮುತ್ತ ಮಾಡ್ತಾ ಇರೋ ರೈತರಿಗಿಂತ ನೆಮ್ಮದಿ ಇಲ್ಲ ಅದನ್ನ. ಮತ್ತೆ ಹೇಳ್ಬೇಕು ಅಂದ್ರೆ ಅವರು ಡೈಲಿ ಎವ್ರಿಡೇ ಭತ್ತ ವೀಕ್ಷಣೆ ಮಾಡಕ್ ಹೋಗ್ಬೇಕು, ಅದಕ್ಕೆ ಇವತ್ತು ಸೊಳ್ಳೆ ಹೊಡಿತತ ಯಾವುದು ತಲೆಬೇನೆ ಇಲ್ಲ ನನಗೆ. ನಾಟಿ ಮಾಡ್ತೀನಿ, ಕಳೆ ನಿರ್ವಹಣೆ ಒಂಚೂರು ದೊಡ್ಡ ಸಮಸ್ಯೆ ಇದೆ ಅಷ್ಟೇ, ಅದನ್ನ ಬಿಟ್ಟರೆ ಬೇರೆ ಇನ್ಯಾವುದೇ ನಿರ್ವಹಣೆನೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಹಾರ್ವೆಸ್ಟ್ ಮಾಡ್ಕೊಂಡ್ರೆ ಮುಗೀತು. 70-100 ರೂಪಾಯಿಗೂ ಕೊಂಡ್ಕೊಂತಾರ ಜನರ ಕೊಂಡ್ಕೊಂತಾರೆ. ಇವತ್ತು ಆರೋಗ್ಯದ ದೃಷ್ಟಿಯಿಂದ ಬಹಳ ಜನ ಕೊಂಡ್ಕೊಂಡಿದ್ದಾರೆ, ನಾನು ಆ ಬೆಲೆ ಒಳಗೂ ಕೊಡ್ತಾ ಇದ್ದೀನಿ. ನೀವು ಕಳೆ ನಿರ್ವಹಣೆ ಅಂತ ಹೇಳಿದ್ರೆ ಇತ್ತೀಚೆಗೆಲ್ಲ ಜಾಸ್ತಿ ರೈತರು ಈ ಕಳೆನಾಶಕ ಸಿಂಪಡಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದು ನಮ್ಮ ಭೂಮಿ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀರುತ್ತೆ ಅಂತ ಗೊತ್ತಿದ್ರು ಬೆಳಿಲಿಕ್ಕೆ ಹೊರಟಿದ್ದಾರೆ, ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಸಿಂಪಡಣೆ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತ? ಇಲ್ಲ, ಇದು ಬಹಳ ಬಹಳ ದೊಡ್ಡ ಅನಾಹುತ ಅನ್ನೋದು ಕಳೆ ನಿರ್ವಹಣೆ. ಇದು ಕಳೆ ಅನ್ನೋದೇ ಒಂದ್ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ರೈತರಿಗೆ. ನಾನ್ ಬೆಳೀತಾರ ಭತ್ತದೊಳಗೆ ಕಳೆ ನಿರ್ವಹಣೆ ದೊಡ್ಡ ಸಮಸ್ಯೆ ಇದೆ. ನಾವು ಒಂದಿಷ್ಟು ನೀರ್ ನಿಲ್ಸ್ತೀವಿ, ನೀರ್ ನಿಲ್ಸಿ ಗದ್ದೆಯಲ್ಲಿ ರೊಳ್ಳೆ ಕುಂಟೆ ಹೊಡಿತೀವಿ, ಹಸಿರಿಲೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬೆಳೆದಿರ್ತೇವೆ, ಅದರಿಂದ ನಿಮ್ಗೆ ಒಂಚೂರು ಕಳೆ ಕಮ್ಮಿ ಆಗಿರುತ್ತೆ. ಆಮೇಲೆ ರೊಳ್ಳೆ ಕುಂಟೆ ಹೊಡೆದು ಒಂದ್ ವಾರ ಒಂದ್ ವಾರ ದಿವಸ ಬಿಟ್ಟು ಆಮೇಲೆ ನಾಟಿ ಮಾಡಕ್ಕೆ ಒಂದಿಷ್ಟು ಕೆಲವೊಂದಿಷ್ಟು ಕಳೆ ಗಿಡಗಳು ಹುಟ್ಟಿರ್ತವೆ, ಮತ್ ಕುಂಟೆ ಹೊಡೆಯೋದ್ರಿಂದ ಅವು ಕಳೆ ಗಿಡಗಳು ನಾಶ ಆಗ್ತವೆ. ಆಮೇಲೆ ನಾಟಿ ಮಾಡಿ ಒಂದ್ 15 ದಿವಸ ತನಕ ನೀರನ್ನ ನಿಲ್ಸಿರ್ತವೆ ಭತ್ತ ಒಂದಿಷ್ಟು ಅತಿಯಂದು ಅದು ಅಭಿವೃದ್ಧಿ ಹೊಂದೋ ತನಕ. ಆಮೇಲೆ ನೀರು ಸಂಪೂರ್ಣವಾಗಿ ತೆಗೆದ ಮೇಲೆ ಆಮೇಲೆ ಒಂದಿಷ್ಟು ಕಳೆಗಳು ಕಮ್ಮಿ ಆಗ್ತವೆ. ಆಮೇಲೆ ಬಂದಂತ ಕೆಲವೊಂದಿಷ್ಟು ಕಳೆಗಳು ಬರ್ತವೆ, 1 ಟೈಮ್ 2 ಟೈಮ್ ಮ್ಯಾನ್ಯುವಲ್ ಮನುಷ್ಯರೇ ನಾವು ಕೀಳ್ತೇವೆ. ಕಿತ್ಮೇಲೆ ನಮ್ ಭತ್ತ ಅದು 5-6 ಫೀಟ್ ತನಕ ಭತ್ತ ಬೆಳೆಯುತ್ತೆ, ಸಿದ್ ಸಣ್ಣ ಅಂತ ಒಂದು. ಅದ್ರೊಳಗೆ ಇದ್ದಂತ ಯಾವ್ದೇ ಕಳೆಗಳು ಸತ್ಗೆ ಎಲ್ಲ ನಾಶ ಆಗ್ತವೆ, ಅದರಿಂದ ನನಗೆ ಕಳೆಗೆ ಏನ್ ತೊಂದರೆ ಆಗಲ್ಲ. ಇನ್ನೊಂದು ವೆರೈಟಿ ಇದೆ, ಆ ವೆರೈಟಿ ಒಳಗೆ ಒಂದಿಷ್ಟು ಕಳೆಗಳನ್ನ ಕೀಳ್ತಾ ಹೋಗ್ತೀನಿ, ಹಾಗಾಗಿ ನಮಗೆ ಕಳೆ ನಿರ್ವಹಣೆನ ತೊಂದರೆ ಏನು ಅನ್ಸಲ್ಲ. ಮತ್ತೆ ಕಳೆ ಇದ್ರೂ ಕೂಡ ನಮ್ದು ಭತ್ತ ಚೆನ್ನಾಗಿರುತ್ತೆ, ತೊಂದರೆ ಏನು ಅನ್ಸಿಲ್ಲ ನನಗೆ. ಇಳುವರಿ ಒಳಗೆ ವೇರಿಯೇಷನ್ ಬಂದಲ್ಲ, ಕಳೆ ಇದ್ದಾಗೆ ಹೆಚ್ಚಿಗೆ ಇಳುವರಿ ಬಂದಿರೋದು, ಕಳೆ ಇಲ್ದಾಗೆ ಕಡಿಮೆ ಇಳುವರಿ ಬಂದಿರೋದು ಏನು ಇಲ್ಲ, ಸೇಮ್ ಯಥಾವತ್ವಾಗಿ ಸೇಮ್ ಆಗಿ ಇಳುವರಿ ಬಂದಿದೆ. ಯಾವ ತರದ ತಳಿ ಭತ್ತಗಳನ್ನ ಬೆಳೀತಾ ಇದ್ರಿ ನೀವು? ನಾನು ಸಿದ್ಸಣ್ಣ ಮತ್ತೆ ಸಿಂಧೂರ ಮಧುಸಾಲೆ ನವರ ಅಂತ ಇವು ಮೂರನ್ನ ಜಾಸ್ತಿಯಾಗಿ ಬೆಳೀತಾ ಇದ್ದೀನಿ. ಮತ್ತೆ ಬೇರೆ ಹಿಂದೆಲ್ಲ ಬೆಳೆದಿರೋಕ್ಕಿಂತ ಇವು ನನಗೆ ಬೆಸ್ಟ್ ಅನ್ಸಿದೆ. ಹಿಂದೆಲ್ಲ ಬೇರೆ ಬೇರೆ ತಳಿಗಳನ್ನು ಬೆಳೆದಿದ್ದಾನೆ, ಇವನ್ನೇ ಹೆಚ್ಚಾಗಿ ಅದರಲ್ಲೂ ಈ ಸಲ ನವರನ್ನು ಕಡಿಮೆ ಮಾಡಿದೀವಿ. ಅಂದ್ರೆ ನಮಗೆ ಅದು ನಮಗೆ ಕೂಲಿ ಕಾರ್ಮಿಕರ ನಿರ್ವಹಣೆಗೆ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ, ಮತ್ತೆ ಕಳೆ ನಿರ್ವಹಣೆಗೆ ಅನುಕೂಲ ಆಗಕ್ಕೆ, ಮತ್ತೆ ನಮ್ ನೀರಾವರಿನೇ ಆಗಿರೋದ್ರಿಂದ ಅಲ್ಲಿಗೆ ಯಾವ್ದು ತಳಿ ಪಾಡಾಗುತ್ತೆ ಅನ್ನೋದು ನೋಡ್ಕೊಂಡು ಅವನ್ನ ಉಳಿಸ್ಕೊಂಡಿದ್ದೀನಿ. ಈಗ ಬೇರೆ ತಳಿ ಬೆಳೆಯೋದಕ್ಕೂ ಈ ತಳಿ ಬೆಳೆಯೋದಕ್ಕೂ ಏನ್ ವ್ಯತ್ಯಾಸ ಅಂತೀರ? ಅಂದ್ರೆ ಹೈಬ್ರಿಡ್ ತಳಿಗಳನ್ನ ಮತ್ತೆ ಅಂಗಡಿಯಿಂದ ತಂದು ಬೆಳೆಯೋ ತಳಿಗಳಿಗೆ ಕಡ್ಡಾಯವಾಗಿ ಗೊಬ್ಬರ ಬೇಕು, ಆ ಗೊಬ್ಬರ ಹಾಕಿದ್ಮೇಲೆ ಔಷಧಿ ಬೇಕು, ಅದು ಒಂದು ಸರಪಳಿ ಅವ್ರದ್ದು. ನಾವು ಅಂಗಡಿಯಿಂದ ಬೀಜ ತಂದಿದ್ವಿ ಅಂದ್ರೆ ಆ ಸಸಿಗೆ ಯಾವುದೇ ಕಾರಣಕ್ಕೂ ಗೊಬ್ಬರ ಇಲ್ಲದೆ ಬೆಳೆಯಲ್ಲ. ಆ ಗೊಬ್ಬರ ಹಾಕಿ ಬೆಳೆದಿದ್ವಿ ಅಂದಾಗ ಅದಕ್ಕೆ ರೋಗಗಳು ಅಟ್ಯಾಕ್ ಆಗ್ತವೆ, ಕೀಟಗಳು ಅಟ್ಯಾಕ್ ಆಗ್ತವೆ. ನಂದು ಯಾವುದೇ ನಂದೇ ಭತ್ತದನ್ನ ಈ ಸಲ ಬೀಜಕ್ಕೆ ತಗಂತೀನಿ, ಅದೇ ಬೀಜನೇ ಬಳಸ್ತೀನಿ, ಅದರಿಂದ ನನಗೆ ಯಾವುದೇ ರೋಗ ಮತ್ತು ಕೀಟದ ತೊಂದರೆ ಆಗಲ್ಲ. ಸಾಂಪ್ರದಾಯಿಕ ತಳಿಗಳನ್ನ ಬೆಳೆಸ್ತಾರೆ? ಸಾಂಪ್ರದಾಯಿಕ, ಬೇರೆಯವ್ರದ್ದು ಎಷ್ಟೇ ರೋಗ ಇರಲಿ ಕೀಟ ಇರಲಿ ನಂದಕ್ಕೆ ಯಾವುದೇ ರೋಗ ಕೀಟ ಅಟ್ಯಾಕ್ ಆಗಲ್ಲ. ಮತ್ತೆ ತೋಟಗಾರಿಕೆ ಒಳಗೂ ಅಷ್ಟೇ, ನನಗೇನು ಅಂತ ಯಾವ್ದೋ ಕೀಟ ಅಟ್ಯಾಕ್ ಆಯ್ತು ಈ ಸಲ ಇರುತ್ತೆ, ಆ ಕೀಟ ನೆಕ್ಸ್ಟ್ ಸಲ ಅದು ಇರಲ್ಲ, ಆ ಕೀಟ ತಿನ್ನಕ್ ಇನ್ನೊಂದು ಬೇರೆ ಉಪಯುಕ್ತ ಕೀಟ ಬಂದಿರುತ್ತೆ, ಅದನ್ನ ತಿನ್ ಬದುಕಂತ ಜೀವಿ ಇರುತ್ತೆ. ನಾವು ಬೇರೆ ಕೀಟಗಳನ್ನೆಲ್ಲ ಒಂದೊಂದನ್ನ ಯಾವ್ದೋ ಈಗ ಸೊಳ್ಳೆ ಸಾಯ್ತಿದ್ವಿ ಅಂದ್ರೆ ಕಪ್ಪೆಗೆ ಆಹಾರ ಇಲ್ದಂಗಾಗುತ್ತೆ. ಆ ಇದನ್ನ ಯಾಕೆ ನಾವು ಚೈನ್ನ ಲಿಂಕ್ ಕಟ್ ಮಾಡ್ಬೇಕು? ಅದಕ್ಕೆ ಒಂದಕ್ಕೊಂದು ನಂಬ್ಕೊಂಡ್ ಬದುಕ್ತಾ ಇರ್ತೇವೆ, ನಾವೇಗೆ ಆಹಾರನ ನಂಬ್ಕೊಂಡ್ ಬದುಕ್ತಾ ಇದಾವ ಹಂಗೆ ಇವತ್ತು. ಹಾಗಾಗಿ ತೊಂದರೆ ಇಲ್ಲ, ನಾವು ಸಾಕಷ್ಟು ಜನ ರೈತರು ನೋಡ್ತಾ ಇರ್ತೀವಿ, ಈ ಬೀಜಗಳಿಗೆ ರೈತ ಸಂಪರ್ಕ ಕೇಂದ್ರದ ಮುಂದೆ, ಗೊಬ್ಬರದ ಅಂಗಡಿಗಳ ಮುಂದೆ ಎಲ್ಲ ಕ್ಯೂ ನಿಂತಿರ್ತಾರೆ. ಅಂಥದ್ರಲ್ಲಿ ನೀವು ನಿಮ್ಮ ಸಾಂಪ್ರದಾಯಿಕ ತಳಿಗಳನ್ನ, ನಾಟಿ ತಳಿಗಳನ್ನ, ನಾವು ಈ ವರ್ಷದ ಬೆಳೆದಂತ ಬೀಜಗಳನ್ನೇ ಒಂದ್ ಕಡೆ ಶೇಖರಣೆ ಮಾಡಿ ಮುಂದಿನ ವರ್ಷಕ್ಕೆ ಅವನ್ನೇ ಬೆಳಿತೀವಿ ಅಂತಂದ್ರೆ ಇದ್ರಲ್ಲೆಲ್ಲ ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಇಳುವರಿ ನಿರೀಕ್ಷೆ ಮಾಡಬಹುದಾ? ಬರುತ್ತೆ, ನನಗಂತರಕ್ಕೂ ತೊಂದರೆ ಇಲ್ಲ. ಯಾಕಪ್ಪ ಅಂದ್ರೆ ನಾವು ಬೇರೆಯವ್ರ ಹತ್ರ ಬೀಜ ತರೋದು, ನೀವೇ ಹೇಳಿದ್ರೀಗ ಇವತ್ ಬೀಜ ತರೋದು ಅನ್ನೋದು ಬಹು ದೊಡ್ಡ ಸಮಸ್ಯೆ ಆಗಿದೆ. ಒಳ್ಳೆ ಬೀಜ ಬರಲಿಲ್ಲ ಅಂತಂದು ಇದು ಬರುತ್ತೆ, ಬೀಜದಲ್ಲಿ ಗುಣಮಟ್ಟದ ಬೀಜ ಸಿಕ್ಕಲ್ಲ ಅಂತವಿ. ನಾವೇ ನಮ್ ಭೂಮಿ ಒಳಗ್ ನಮ್ಮ ಹೊಲದೊಳಗೆ ನಮಗೆ ಚೆನ್ನಾಗಿ ಕಾಣಂತ ಒಂದಿಷ್ಟು ತೆನೆಗಳನ್ನ, ಒಳ್ಳೆ ಅತ್ಯುತ್ತಮವಾದ ಗುಣಮಟ್ಟದ ಗಿಡಗಳು ಕಾಣ್ತಾ ಇರ್ತವೆ, ಅದರೊಳಗೆ ಬೀಜ ತಗೊಂಡ ನಾವು ತರಕಾರಿಲೂ ಅಷ್ಟೇ. ನನ್ನ ತೋಟದಲ್ಲಿ ಬೆಳೆದ ಎರಡ್ ಮೂರ್ ಸಲ ಆಯ್ತು ಅಂದ್ರೆ ಆ ಬೆಳೆ ಬೆಳೆ ವರ್ಷದಿಂದ ವರ್ಷಕ್ಕೂ ಒಳ್ಳೆ ಚೆನ್ನಾಗುತ್ತೆ, ಆ ನೆರಳಲ್ಲೂ ಸುತ್ತಗ ಬೆಳೆಯೋ ಅಂತ ರಿಜಿಸ್ಟೆನ್ಸ್ ಪವರ್ ಬರ್ತಾ ಹೋಗುತ್ತೆ. ಅವು ಜವಾರಿ ಬೀಜಗಳನ್ನೇ ಬಳಸ್ತಾರೆ ನನ್ನ ತೋಟದಲ್ಲಿ ತರಕಾರಿ ಬೆಳೆಗಳನ್ನು ಹೆಚ್ಚಾಗಿ. ಎಲ್ಲ ಹೈಬ್ರಿಡ್ ಬೀಜಗಳಿಂದ ಹೊರಟು ಬಿಡ್ತಾರೆ ರೈತರು, ಅಂತದ್ರಲ್ಲಿ ಈ ಜವಾರಿ ಬೀಜಗಳು ಬೆಳೆಯೋದ್ರಿಂದ ನೀವು ಹೇಳ್ದಂಗೆ ಒಳ್ಳೆ ಗುಣಮಟ್ಟದ ತೆನೆಗಳನ್ನ ಆಯ್ತು ಬೀಜಗಳನ್ನ ಆಯ್ಕೆ ಮಾಡ್ಕೊಂಡು ಶೇಖರಣೆ ಮಾಡ್ಕೊಂಡು ಬೆಳೆದಾಗ ಅವನು ಒಳ್ಳೆ ಇಳುವರಿ ಕೊಡ್ತವೆ. ಮೊದಲೇ ನಮ್ಮ ತಂದೆ ನಮ್ಮ ತಾತರ ಎಲ್ಲ ಇವನ್ನೇ ಸಾಂಪ್ರದಾಯಿಕ ತಳಿಗಳನ್ನ ಬೆಳೀತಾ ಇದ್ರು ಅಂತೀರ? ಹೌದು. ಈಗ ಏನಾಗುತ್ತೆ ಅಂದ್ರೆ ಜವಾರಿ ತರಕಾರಿಗಳು ಅದಾವಲ್ಲ ನೆರಳಲ್ಲಿ ಬೆಳೀತಾ ಇದೆ, ಮತ್ತೆ ಅದು ಯಾವುದೇ ರೋಗಕ್ಕೆ ತುರ್ತಾಗಲ್ಲ. ಕೀಟಬಾಧೆ ಆದ್ರೂ ಒಂದಿಷ್ಟು ಸ್ವಲ್ಪ ಮಟ್ಟದ ಹೋದ್ರೂ ಇನ್ನೊಂದ್ ಸ್ವಲ್ಪ ಮಟ್ಟಕ್ಕೆ ನಮಗೆ ಸಿಗುತ್ತೆ ಮನೆಗೆ. ಕೀಟಬಾಧೆ ಇರಬಹುದು ಇಲ್ಲ ಅಂತ ಅಲ್ಲ, ರೋಗ ಬಾಧೆ ಅಂತಕ್ಕೂ ಅದನ್ನ ಮೀರಿ ಬೆಳೆಯುವಂತ ಶಕ್ತಿ ನಮ್ಮ ಜವಾರಿ ಬೀಜಗಳಿಗಿದೆ. ಇವತ್ತು ಹೈಬ್ರಿಡ್ ಬೀಜಗಳನ್ನ ಬಳಸಿ ನಮ್ಮಲ್ಲಿ ಇವತ್ತು ಅನೇಕ ಸಮಸ್ಯೆಗಳು, ಅದರಲ್ಲೂ ಸ್ತ್ರೀಯರಿಗೆ ಅನೇಕ ಸಮಸ್ಯೆಗಳು ಕಾಡ್ತಾ ಇದಾವೆ, ಮತ್ತೆ ಮಕ್ಕಳುಗಳಲ್ಲಿ ಇವತ್ತು ಅನೇಕ ಸಮಸ್ಯೆಗಳು ಕಾಡ್ತಾ ಇದಾವೆ. ಇವು ನಮಗೆ ಅತಿ ವೇಗವಾಗಿ ಬರೋದು ತೊಂದ್ರೆ. ಇವತ್ ಎಚ್ ಎಫ್ ಹಸುವಿನ ಹಾಲುಗಳು ಅವನ್ ಬಳಸೋದ್ರಿಂದ ನಮಗೆಲ್ಲ ಏನೇನ್ ದುಷ್ಪರಿಣಾಮಗಳು ಬೀಳ್ತಾ ಇದಾವೆ ಅನ್ನೋದು ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಗೊತ್ತಿದೆ. ಗೊತ್ತಿಲ್ಲ ಅಂತ ಇವತ್ತು ಆಹಾರ ಕೊರತೆ ಆಗುತ್ತೆ ಅಂತಾರೆ, ಅದು ಸುಳ್ಳು, ಅದೆಲ್ಲ ಸಾಧ್ಯನೇ ಇಲ್ಲ. ಸಮಗ್ರವಾಗಿ ಈಗ ಬರೀ ನಾನು ಇಡೀ ತೋಟದಲ್ಲಿ ಬರೀ ಅಡಿಕೆ ಹಾಕಿದ್ದೆ ಅಂದ್ರೆ ಅಡಿಕೆ ಅಷ್ಟೇ ಇರ್ತಿತ್ತು. ನನ್ನ ತೋಟದಲ್ಲಿ ಇವತ್ತು ಔಷಧಿ ಗಿಡಗಳು ಅದಾವೆ, ಬಾಳೆ ಸಿಗ್ತಾ ಇದೆ, ನನ್ನ ಮನೆಗೆ ಅರಿಶಿನ ಇದೆ, ಅರಿಶಿನ ಬಳ ಸಿಗ್ತಾ ಇದೆ, ಕಾಳುಮೆಣಸು ಸಿಗ್ತಾ ಇದೆ, ಅನೇಕ ತರಕಾರಿಗಳು ಅವರೆಕಾಯಿ ಸಿಗುತ್ತೆ, ಸುವರ್ಣಗೆಡ್ಡೆಗಳು ಸಿಗ್ತಾ ಇದಾವೆ. ಅಂದ್ರೆ ಇವೆಲ್ಲವನ್ನು ನನ್ನ ಮನೆಗೆ ಪೂರೈಸ್ಕೊಂಡಿ ಅಂದ್ರೆ ನಾನು ಇವತ್ತು ಬರೀ ಅಡಿಕೆ ಒಂದನ್ನೇ ಬೆಳೆದಿದ್ದೆ ಅಂದ್ರೆ ಅಡಿಕೆ ಅಷ್ಟೇ ಇಳುವರಿ ಕಮ್ಮಿ ಇದೆ ಅಂತ ಅನ್ಕೋದು. ಮನೆಗೆ ಬೇಕಾದಂತ ಔಷಧೀಯ ಸಸ್ಯಗಳು, ತರಕಾರಿ ಸಸ್ಯಗಳು, ಹಣ್ಣಿನ ಸಸ್ಯಗಳು ಎಲ್ಲವನ್ನು ಬೆಳೀತಾ ಇದಾವೆ ಅಂದಾಗ ಇಳುವರಿ ಅಂದ್ರೆ ನಾವು 10 ಎಕರೆಯಲ್ಲಿ ಒಂದೇ ವೆರೈಟಿ ಯಾಕೆ ಬೆಳೆಯೋದಕ್ಕಿಂತ ಎಲ್ಲವನ್ನು ಸಮಗ್ರವಾಗಿ ಬೆಳ್ಕೊಂಡ್ವಿ ಅಂದ್ರೆ ನಮಗೆ ಸಾಧ್ಯ ಆಗುತ್ತೆ. ಆಹಾರದ ಕೊರತೆ ಅನ್ನೋದು ಇಲ್ಲೇ ಅಲ್ಲ. ಇದು ಅಡಿಕೆ ತೆಂಗಿನಲ್ಲಿ ಅಂತರ ಬೆಳೆಯಾಗಿ ಬೆಳೀತಾ ಇದ್ರ ಅಥವಾ ಏನು ಸುತ್ತ ಬಾರ್ಡರ್ ಅಲ್ಲಿ ಮಾತ್ರ ಹಾಕೊಂಡಿದ್ರೆ? ಇಲ್ಲ ಇಲ್ಲ, ತೋಟದ ಸಂಪೂರ್ಣವಾಗಿ ತೋಟದಲ್ಲಿ ಕಳೆ ರೀತಿಯಲ್ಲಿ ನಾನು ಗೆಣಸಿನ ಬಳ್ಳಿ ಇದೆ, ಸುವರ್ಣಗಡ್ಡೆಗಳು ಅದಾವೆ, ಅರಿಶಿನ ಇದೆ, ಈ ರೀತಿ ಎಲ್ಲವೂ ಅದರದ್ದೇ ಆದಂತ ಬಾಳೆ ಇದೆ, ನನಗೆ ಕಬ್ಬು ಬೇಕು ಅಂದ್ರೆ ಕಬ್ಬು ಇದೆ, ಈ ರೀತಿ ಅದಕ್ಕೆ ಅದೇ ಆದಂತ ಜಾಗದಲ್ಲಿ ಸುಮ್ನೆ ಅದು ಕಲ್ಟಿವೇಶನ್ ನಾವು ಉಳುಮೆ ಮಾಡ್ತಾ ಇಲ್ಲ, ಹಾಗಾಗಿ ಆ ಕಳೆಗಳು ಬದ್ಲಿ ಆ ಬೆಳೆಗಳು ಅದಾವೆ. ಎಲ್ಲ ಜೀರೋ ಕಲ್ಟಿವೇಶನ್, ಜೀರೋ ಕಲ್ಟಿವೇಶನ್, ಯಾವುದೇ ಕಲ್ಟಿವೇಶನ್ ಇಲ್ಲ. ಪರಂಗಿ ಬಳ್ಳಿ, ಕುಂಬಳು ಬಳ್ಳಿ, ಈ ರೀತಿ ನನಗೆ ಯಾವ್ದು ಬೇಕು ಅನ್ಸುತ್ತ ಹಾಕಿದ್ದೀನಿ. ಇಳುವರಿ ಕಮ್ಮಿ ಇರ್ಬೋದು, ನನ್ನ ಮನೆ ಪೂರೈಕೆ ಅಂತ ಇದೆ. ಇದೆ, ನಾವು ಸಾಕಷ್ಟು ಜನ ರೈತರು ನೋಡ್ತಿರ್ತೇವೆ ತೋಟ ತುಂಬಾ ನೀಟಾಗಿ ಇಟ್ಕೊಂಡಿರ್ತಾರೆ, ಒಂದು ಹುಲ್ ಕಡ್ಡಿ ಕೂಡ ಇರೋದಿಲ್ಲ. ನಿಮ್ ತೋಟ ನೋಡಿದ್ರೆ ನೀವು ಹೇಳಿದ ಹಂಗೆ ಎಲ್ಲವೂ ಕಳೆ ಬೆಳೆಸ್ಕೊಂಡಿದ್ದೀವಿ ಅಂತಂದ್ರೆ ಜನರು ಏನಂತಾರೆ ನಿಮ್ಮ ಈ ತೋಟ ನೋಡಿದಾಗ? ಇಲ್ಲ, ಜನ ಅಂತಾರೆ ಅನ್ನೋ ಜನರಿಗೋಸ್ಕರ ಬದುಕ್ತಾ ಇದಾವೆ ಅನ್ನೋದು ಯಾಕೆ ಬೇಕು? ನಾವು ನಮಗೋಸ್ಕರ ನಾವು ಬದುಕ್ತಾ ಇದ್ರಿ. ಹೌದು, ನಮ್ ಬದುಕು ಇವತ್ತು ಏನಾಗಿಬಿಟ್ಟಿದೆ ಅಂದ್ರೆ ಅವನು ಒಳ್ಳೆ ಅಂಗಿ ಹಾಕಿನದಾನೆ, ಅವನಿಗಿಂತ ಒಳ್ಳೆ ಅಂಗಿ ಹಾಕಬೇಕು, ಆ ಅಂಗಿ ಹಾಕಿನಕ್ ನಾನು ಸಾಲ ಮಾಡ್ಬೇಕು ಅನ್ನೋ ಮನಸ್ಥಿತಿ ಒಳಗೆ ಬದುಕ್ತಾ ಇದ್ದೀನಿ. ಒಂದ್ ಕಡ್ಡಿ ಹುಲ್ಲಿರಬಾರ್ದು ಜಮೀನೊಳಗೆ, ಆ ಜಮೀನು ಸ್ವಚ್ಛವಾಗಿರ್ಬೇಕು, ಯಾವ ಪ್ರಾಣಿ ಪಕ್ಷಿ ಏನು ಕೂಡ ಬದುಕಬಾರ್ದು, ನನಗೆ ಬೇಕಾಗಿರೋ ಗಿಡ ಅಷ್ಟೇ ಬದುಕಬೇಕು. ಇದು ಒಂಚೂರು ಬಹಳ ಸಂಕುಚಿತ ಮನೋಭಾವ. ರೈತರೆಲ್ಲ ಮಾತಾಡದೆ ಹಿಂಗೇ ಅವ್ರ ಅಪ್ಪ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ನಪ್ಪ ಜಮೀನು, ಶಂಬುಲಿಂಗ್ ನೋಡಿ ಎಲ್ಲ ಬಂದ್ಬಿಟ್ಟು ಕಳೆ ಬೆಳೆಸ್ಕೊಂಡ್ಬಿಟ್ಟದಾನೆ ಅಂತಾರೆ. ಆದ್ರೆ ನೀವ್ ಹೇಳ್ದಂಗೆ ಇದು ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಈಗ ಮಾಡಿದಾಗ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ಇಲ್ಲ, ನಮಗೆ ಇಳುವರಿ ಬರ್ತಾ ಇದೆ. ಹೌದು, ತೊಂದರೆ ಏನಿಲ್ಲ. ನನ್ನ ಸುತ್ತಮುತ್ತಿನ ನನ್ನ ಏರಿಯಾದೊಳಗೆ ನಂದು ಇಳುವರಿ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಂದು ಇವತ್ತು ನನ್ನ ತೋಟದ್ದು 9 ಕ್ವಿಂಟಲ್ ಅಡಿಕೆ ಇಳುವರಿ ಬರ್ತಾ ಇದೆ ಎಕರೆಗೆ. ತೆಂಗೊಳಗೆ ನಂದು 1 ಎಕರೆಗೆ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದ್ ಬೀಳಲ್ ಕೆಡವಿದೆ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 1.5 ಸಾವಿರ ಕಾಯಿ ಸಿಗ್ತಾ ಇದಾವೆ. ನಾವು ಕಾಯಿನೇ ಮಾರ್ತಾ ಇದೀವಿ, ಬಿದ್ದೊಂದಿಷ್ಟು ಕಾಯಿಗಳನ್ನ ಉದುರಿ ಬಿದ್ದಂತವನ್ನ ನಾವು ಮನೆಗೆ ಬಳಸ್ತಾ ಇದೀವಿ. ಆ ರೀತಿಯಲ್ಲಿ ನಮಗೆ ತೆಂಗಲ್ಲೂ ಕೂಡ ಎಕರೆಗೆ ಏನಿಲ್ಲ ಅಂದ್ರೆ ಒಂದು ಲಕ್ಷ ರೂಪಾಯಿ ತನಕ ಆದಾಯ ಇದೆ. ಆದಾಯ ಇದೆ. ಮತ್ತೆ ನೀವು ಖರ್ಚೇನು ಜಾಸ್ತಿ ಮಾಡ್ತಾ ಇಲ್ಲ, ಹೊರಗಡೆಯಿಂದ ಗೊಬ್ಬರ ತಂದ್ಕೊಂಡಾಕದು ಎದೆ ರಾಸಾಯನಿಕ ಗೊಬ್ಬರ ಬಳಸೋದು ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ನಮ್ದೇ ದನಗಳು ಇದಾವೆ, ಅದನ್ನ ಬಳಸ್ತೇನೆ ತಿಪ್ಪೆ ಗೊಬ್ಬರ. ಮತ್ತೆ ಅದರಲ್ಲೇ ಚೊಕ್ಚೆ ಗ್ಲಿರಿಸಿಡಿಯ ಗಿಡಗಳನ್ನು ಒಂದೊಂದು ಹಾಕಿದ್ದೀನಿ, ಅವುಗಳು ಗೊಬ್ಬರ ಆಗಿ ಕೆಲಸ ಮಾಡ್ತಾ ಇದಾವೆ. ವೆಲ್ವೆಟ್ ಬೀಮ್ಸ್ ಅಂತ ಬಳ್ಳಿ ಹಾಕಿದ್ದೀನಿ ಅಲ್ಲದಲ್ಲೇ, ಅದು ಗೊಬ್ಬರ ಆಗಿ ಕೆಲಸ ಮಾಡುತ್ತೆ. ಈ ರೀತಿಲಿ ಅಂದ್ರೆ ಮತ್ತೆ ಬೇರೆ ಬೇರೆ ವೈವಿಧ್ಯಮಯ ತಳಿಗಳು ಬೆಳೆಗಳು ಇದ್ದಾಗ ಅದಕ್ಕೆ ಅದು ಗೊಬ್ಬರ ಆಗಿರುತ್ತೆ, ಒಂದಕ್ಕೊಂದು ಪೂರಕವಾಗಿರ್ತವೆ. ಈಗ ಕೆಲವೊಂದಿಷ್ಟು ಬಳ್ಳಿಗಳು ಯಾವ್ದೋ ಒಂದ್ ಬಳ್ಳಿ ಅದು ದ್ವಿದಳ ಧಾನ್ಯ ಆಗಿರೋದ್ರಿಂದ ಅದು ಈ ಗಿಡಕ್ಕೆ ಇದಾಗಿರುತ್ತೆ, ಹಾಗೆ ತೊಂದರೆ ಏನಿಲ್ಲ ನನಗೆ. ನೀವು ಈಗಿನ ಕಾಲದ ಹುಡುಗರು, ಈಗೆಲ್ಲ ಸಾಕಷ್ಟು ಜನ ಯುವಕರು ದುಡ್ಡಿನ ಬೆಳೆಗಳಿಂದ ಹೊರಟು ಬಿಟ್ಟಿದ್ದಾರೆ, ಸಾಕಷ್ಟು ಕಾಂಪಿಟೇಷನ್ ಯುಗ. ಅಂಥದ್ರಲ್ಲಿ ನೀವು ಎಲ್ಲ ಈ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಇವಕ್ಕೆಲ್ಲ ಬರಬೇಕಂತ ಯಾಕೆ ಆಸಕ್ತಿ ಬಂತು? ಇಲ್ಲ ಅದೇ ಹೇಳಿದ್ನಲ್ಲ, ನೆಕ್ಸ್ಟ್ ಜನರೇಷನ್ ನಾವು ಏನೇ ಮಾಡ್ತಾ ಇರಲಿ ಇವತ್ತು ಎಷ್ಟೇ ದುಡಿಲಿ ನಮ್ಮ ಮುಂದಿನ ಪೀಳಿಗೆಗೆ ಅಂತ. ಯಾರೇ ಸುಮ್ಸುಮ್ನೆ ಯಾರು ದುಡಿತಾ ಇಲ್ಲ ದುಡ್ಡ, ನಾವು ಇವತ್ತು ದುಡಿಯೋಣ, ಇವತ್ತು ಖರ್ಚು ಮಾಡೋಣ, ಸರಿ ಮತ್ತೆ ಉಳಿಸಿ ನಮ್ಮ ನೆಕ್ಸ್ಟ್ ನಮ್ಮ ಜನರೇಷನ್ ನಮ್ಮ ಮುಂದಿನ ಪೀಳಿಗೆಗೆ ಅಂತಾನೆ ಮಾಡೋದು. ನಾನು ಒಳ್ಳೆ ವಾತಾವರಣನೇ ಇಲ್ಲದ್ರೆ ಹೇಗೆ? ಹೌದು, ಅಷ್ಟೇ ಅಲ್ಲ ನನ್ನ ಜೀವನ ಶೈಲಿ ಒಳಗೂ ಕೂಡ ನಾನು ನ್ಯಾಚುರಲ್ ಆಗಿ ಬದುಕಲಿಕ್ಕೆ ಒಂದು ಪ್ರಯತ್ನ ಇದೆ. ಆ ಪ್ರಯತ್ನದೊಳಗೆ ನಾನು ಸಹಜವಾಗಿ ಬದುಕೋದು ಕೂಡ ಸಹಜವಾಗಿ ಬದುಕಬೇಕು ಅನ್ನೋದು. ಯಾವ್ತರ ಸಹಜವಾಗಿ ಬದುಕಬೇಕು? ಸಹಜ ಬದುಕು ಅಂದ್ರೆ ಅದೇ ಇವತ್ತು ಸಹಜವಾಗಿ ನಾವು ಯಾವುದೇ ಟಾಯ್ಲರಿಸುಗಳನ್ನ ಬಳಕೆ ಮಾಡದೆ, ಅಂದ್ರೆ ದಿನನಿತ್ಯವಾಗಿ ಸೋಪು ಶಾಂಪು ಈ ಕೆಮಿಕಲ್ಗಳನ್ನು ಕೂಡ ಬಳಸದೇ ಇರೋದು ಕೂಡ ಒಂದು ಸಹಜ ಜೀವನ. ಇವತ್ತು ಪ್ರಕೃತಿ ಒಳಗೆ ಎಷ್ಟೋ ಕೆರೆಗಳು ತುಂಬಿರೋದು ಸೋಪಿನ ನೊರೆಯಿಂದ ತುಂಬಿದಾವೆ, ಆ ಶಾಂಪುಗಳದ್ದ ಅವು ಕೂಡ ನಮ್ಮ ಅಂತರ್ಜಲಕ್ಕೆ ತೊಂದರೆ ಕೊಡ್ತಾ ಇದಾವೆ. ಇವತ್ತು ನೀರಿನೊಳಗೆ ಎಲ್ಲ ಸೇರಿ ನಮಗೆ ಅತಿಯಾಗಿ ಪ್ಲಾಸ್ಟಿಕ್ ಬಳಸ್ತಾ ಇರೋದು, ಅತಿಯಾದ ಪಾಲಿಸ್ಟರ್ ಬಟ್ಟೆಗಳನ್ನು ಬಳಸ್ತಾ ಇರೋದು. ಇವತ್ತು ಹೆಚ್ಚಾಗಿ ನಾವು ನೀರಿನೊಳಗೆ ಬಟ್ಟೆಗಳದ್ದೇ ದೊಡ್ಡ ಪ್ಲಾಸ್ಟಿಕ್ ಬಟ್ಟೆ ಪಾಲಿಸ್ಟರ್ ಬಟ್ಟೆಗಳದ್ದೇ ಬಹುದೊಡ್ಡ ಕೊಡುಗೆ ಇದೆ ಜಲಮಾಲಿನ್ಯದೊಳಗೆ. ಆ ರೀತಿಲಿ ಅವೆಲ್ಲವನ್ನು ಕಡಿಮೆ ಮಾಡೋದು ಒಂದು ಉಪಯುಕ್ತತೆ. ನಾಳೆ ಈ ಪ್ಲಾಸ್ಟಿಕ್ ಎಷ್ಟು 200 ವರ್ಷ ಆದ್ರೂ ಕೊಳೆಯಲಿಲ್ಲ, ಆ ಪ್ಲಾಸ್ಟಿಕ್ ಅಷ್ಟೊಂದು ಬಳಸೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೀವು ವಯಸ್ಸಿಗೆ ಬಂದ್ಮೇಲೆ ಈ ತರ ಒಂದು ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಅಳವಡಿಸಿಕೊಂಡಿದ್ದ, ನಿಮ್ ತಂದೆರವರೆಲ್ಲ ಇದೇ ಕೃಷಿನ ಅಳವಡಿಸಿಕೊಂಡ್ಬಂದಿದ್ರ? ಇಲ್ಲ ಅದೇ ನಾನು ನಾವು ಮುಂಚೆ ನಮ್ ತಂದೆರು ಒಂದಿಷ್ಟು ಕಾಲ ಕೆಮಿಕಲ್ ಮಾಡ್ತಿದ್ರು, ಅಂದ್ರೆ ಅದಕ್ಕಿಂತ ಹಿಂದೆ ಹೋದ್ವಿ ಅಂದ್ರೆ ನಮ್ ತಾತರ ಕಾಲಗಳಲ್ಲೆಲ್ಲ ನಾವೆಲ್ಲ ಪ್ರತಿಯೊಬ್ರು ಹಸಿರು ಕ್ರಾಂತಿಗಿಂತ ಮುಂಚೆ ಎಲ್ಲರೂ ಸಾವಯವ ಕೃಷಿ ಮತ್ತೆ ಸಾಂಪ್ರದಾಯಿಕ ಬೆಳೆಗಳು ಸಾಂಪ್ರದಾಯಿಕವಾಗಿ ಅಕ್ಕಡಿ ಬೆಳೆಗಳು ಇವನ್ನೆಲ್ಲ ಬೆಳೆದ್ರೆ ಇವತ್ತು ಮೊನೋಕ್ರಾಫ್ಟಿಂಗ್ ಇದರಿಂದ ಬಿದ್ದು ಹಿಂದೆಲ್ಲ ರೈತರು ಸಾಲ ಆಗಿ ಸೂಸೈಡ್ ಮಾಡ್ಕೊಂಡಿದ್ರು ಅಂತ ನಮ್ಮ ಅಜ್ಜರ ಕಾಲದಾಗ ಯಾರು ಇರ್ಲಿಕ್ಕಿಲ್ಲ. ಇವತ್ತು ಆ ಮೊನೋಕ್ರಾಫ್ಟಿಂಗು ಕೆಮಿಕಲ್ಗಳ ಬಳಕೆಯಿಂದ ರೈತರ ಆತ್ಮಹತ್ಯೆ ಇವೆಲ್ಲ, ಇವತ್ತು ಏನನ್ನೂ ಕೂಡ ಯಾವುದೇ ದುಶ್ಚಟಗಳು ಇಲ್ಲದ್ರು ಕೂಡ ಕ್ಯಾನ್ಸರ್ ಬರುತ್ತೆ. ಇವೆಲ್ಲ ಬರ್ಲಿಕ್ಕೆ ಕಾರಣ ನಾವು ಉಣ್ತಾ ಇರೋ ಆಹಾರ. ನೀವ್ ಹೇಳ್ದಂಗೆ ಏಕಬೆಳೆ ಪದ್ಧತಿಗಳು ಎಲ್ಲ ಬರೀ ಹಾಕಿದ್ರೆ ಪೂರ್ತಿ ಈರುಳ್ಳಿ ಹಾಕೋದು, ಬರೀ ಟೊಮೆಟೊ ಹಾಕೋದು, ಪೂರ್ತಿ ಅಡಿಕೆ ಹಾಕೋದು, ಈ ತರ ಒಂದೇ ಬೆಳೆ ಬೆಳೆದಾಗ ಲಾಸ್ ಆಗುತ್ತೆ, ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ ನಾವು ರಾಸಾಯನಿಕ ಗೊಬ್ಬರಗಳಿಗೆ ರಾಸಾಯನಿಕ ಕ್ರಿಮಿನಾಶಕಗಳಿಗೆ ಹೆಚ್ಚು ಖರ್ಚು ಮಾಡ್ತಾ ಇರೋದ್ರಿಂದ. ಈ ಹಸಿರು ಕ್ರಾಂತಿ ಆದ್ಮೇಲೆ ಎಷ್ಟು ರೈತರು ಲಾಸ್ ಆದ್ರು ಅನ್ನೋದು ಬೇಕಾದಷ್ಟು ಚೆನ್ನಾಗಿದೆ, ಎಷ್ಟೋ ರೈತರು ಸೂಸೈಡ್ ಮಾಡ್ಕೊಂಡ್ರು ಅನ್ನೋದು ಇದೆ. ಆದ್ರೆ ಯಾವುದೇ ಒಂದು ಔಷಧಿ ಕಂಪನಿಗಳು ಯಾವ್ದೋ ಒಂದ್ ಟ್ರಾಕ್ಟರ್ ಕಂಪ್ನಿ ಲಾಸ್ ಆಯ್ತು ಅನ್ನೋದು ಇಂಥದ್ ಯಾವ್ದು ಇಲ್ಲ. ಯಾವ್ದೋ ಒಂದು ಡ್ರಿಪ್ ಕಂಪ್ನಿ ರೈತರ ಮೇಲೆ ಹೂಡಿಕೆ ಮಾಡಿದ್ ಯಾವ ಕಂಪ್ನಿನೂ ಕೂಡ ನಷ್ಟದಾಗಿಲ್ಲ, ಆದ್ರೆ ರೈತ ಮಾತ್ರ ನಷ್ಟದಾಗದಾನೆ. ರೈತರ ಮೇಲೆ ಹೂಡಿಕೆ ಮಾಡೋದ್ ಬಿಡ್ರಿ, ರೈತರಿಂದ ದಲ್ಲಾಳಿಗಳು ಕೂಡ ಲಾಭದಲ್ಲಿ ಇದಾರೆ. ಯಾವ್ದೇ ರೈತರ ಮೇಲೆ ಹೂಡಿಕೆ ಮಾಡಿದಾರೆ ಯಾರು ನಷ್ಟದಾಗಿಲ್ಲ, ರೈತ ಮಾತ್ರ ಲಾಭ ನಷ್ಟದಾಗದಾನೆ. ಅಂದ್ರೆ ರೈತ ಬೇರೆ ಚೇಂಜ್ ಮಾಡ್ಕೋಬೇಕು ಅಂತ, ಈ ರಾಸಾಯನಿಕ ಕೃಷಿ ಇವನ್ನೆಲ್ಲ ಅವಶ್ಯಕತೆ ಇಲ್ಲ ಅಂತ. ಅಂದ್ರೆ ನೀವ್ ಹೇಳ್ದಂಗೆ ಅದೇ ನಮ್ಮ ನಾವು ಬೆಳೆದಂತ ಬೆತ್ತಕ್ಕೆ ನಾವೇ ಬೆಲೆ ಕಟ್ಟಬೇಕು. ಅಂದ್ರೆ ಈಗ ಪ್ರತಿಯೊಬ್ಬನು ಒಂದು ಬೆಂಕಿ ಪಟ್ಟಣ ತಯಾರು ಮಾಡಿದ್ರು ಅವ್ರನ್ನ ಬೆಲೆ ಕಟ್ತಾನೆ. ಅಂತದ್ರಲ್ಲಿ ನಮ್ಮ ರೈತರಿಗೆ ಯಾವತ್ತು ನಾವು ಬೆಳೆದಂತ ಬೆಳೆಗೆ ನಾವೇ ಬೆಲೆ ಕಟ್ಟೋ ಒಂದು ಕಾಲ ಬರುತ್ತೋ ಅಲ್ಲಿವರೆಗೂ ಕಷ್ಟ. ನಾವು ಯಥೇಚ್ಛವಾಗಿ ಬೆಳೀತಾ ಇದ್ದೀವಿ ಅನ್ನೋದು ಅದಕ್ಕೆ ಕಾರಣ ಆಗಿರ್ಬೋದಲ್ಲ. ಹೌದು, ಯಾಕೆ ಸುಮ್ನೆ ಖರ್ಚು ಮಾಡಿ ಯಾವ್ದೋ ಕಂಪ್ನಿಗೆ ಗೊಬ್ಬರ ತಗೊಂಡು ಅದನ್ನ ಬಳಸಿ ಅವರಿಗೆ ಲಾಭ ಮಾಡೋದೇನೈತಿ? ಕಡಿಮೆನೇ ಬೆಳೆನ ಹೇಳ್ರಿ. ಹೌದು, ಕಡಿಮೆ ಬೆಳೆದು ಎಲ್ಲರೂ ಲಾಭ ತಗೋಣ ರೈತರು, ಯಾವ್ದೋ ಕಂಪ್ನಿಗಳಿಗೆ ಯಾಕೆ ಲಾಭ ಮಾಡೋಣ, ಮತ್ತೆ ಪ್ರಕೃತಿಗೂ ಯಾಕೆ ಹಾಳು ಮಾಡೋಣ? 5 ಲಕ್ಷ ರೂಪಾಯಿ ಖರ್ಚು ಮಾಡಿ 8 ಲಕ್ಷ ರೂಪಾಯಿ ದಾಳಿಂಬೆ ಬೆಳೆದ ನಾವು ಏನು ಖರ್ಚು ಮಾಡದಲ್ಲ 5 ಲಕ್ಷ 3 ಲಕ್ಷ ಯಾವ್ದೋ ಕಂಪ್ನಿಗೆ ಆ 3 ಲಕ್ಷದಲ್ಲಿ ನಾನು 1 ಲಕ್ಷ ನನಗೆ ಲಾಭ ಆದ್ರೆ 2 ಲಕ್ಷ ಕಂಪ್ನಿಗೆ ಆರಾಮಾಗಿ ಲಾಭ ಮಾಡ್ತಾ ಇದ್ದಾನೆ. ಹೌದು, ಇವತ್ ಯಾವ್ದೇ ಒಂದ್ ಕಂಪ್ನಿ ಒಂದ್ 100 ರೂಪಾಯಿಗೆ ಮಾರ್ತಾ ಇದ್ದಾನೆ ಅಂದ್ರೆ 35% ಅವ್ನ್ ಲಾಭ ತಗೊಂಡಿರ್ತಾನೆ, 35% ಖರ್ಚು ಮಾಡಿರ್ತಾನೆ, 35% ಸೇಲ್ಸ್ ಅಂಡ್ ಟ್ರಾವೆಲಿಂಗ್ ಕೊಡ್ತಾನೆ. ಅದೇ ರೈತ ಬೆಳೆದದ್ದಕ್ಕೆ ಇನ್ನು ಅವ್ನ್ ಬೆಳೆದದ್ದಕ್ಕೂ ಕೂಡ ಅವನು ಸಿಗಲ್ಲ ಆ ಮಟ್ಟಕ್ಕೆ. ಇವತ್ 2 ರೂಪಾಯಿ ಕೆಜಿ ಟಮಟೋ ಹಣ್ಣು ಮಾರ್ತಾ ಇದಾರೆ ಅಂದ್ರೆ 2 ರೂಪಾಯಿ ಕೆಜಿ ಮೆಣಸು ಜೊತೆಗೆ ಸಿಗಲ್ಲ, 2 ರೂಪಾಯಿ ಕೆಜಿ ಯಾವ ಗೊಬ್ಬರ ಇಲ್ಲ ಅಂತದ್ರಾಗ ನಾವು ಯಾವ್ದೋ ಒಂದ್ ಬೆಳೆನ ನಾವು ಬೆಳೆದ್ 2 ರೂಪಾಯಿ ಕೆಜಿ ನಾವು ರೈತರು ಉತ್ಪನ್ನ ಕೊಡ್ತಾ ಇದೀವಿ ಅನ್ನೋದು ಎಷ್ಟು ನಷ್ಟ ಅಲ್ರ. ಖಂಡಿತ ಖಂಡಿತ, ಕೆಲವು ಸಾರಿ 10 ರೂಪಾಯಿಗೆ 3 ಕೆಜಿ 4 ಕೆಜಿ ಟೊಮೆಟೊ ಹಣ್ಣಾಗುತ್ತೆ, ಅವಾಗ ತುಂಬಾ ನೋವು. ನೀವ್ ಹೇಳ್ದಂಗೆ 2 ರೂಪಾಯಿ ಕೆಜಿಗೆ 2 ರೂಪಾಯಿಗೆ ಏನು ಬರೋದಿಲ್ಲ, ಏನು ಬರಲ್ಲ. ಇವತ್ತು 1 ಕೆಜಿ ಮಣ್ಣು ಸತಿ ಇವತ್ತಿನ ದಿನದಲ್ಲಿ ಎಷ್ಟೋ ಕೆರೆಗಳಿಂದ ಮಣ್ಣು ಏರ್ತಾ ಇದಾರೆ, ಅದಕ್ಕೆ ಮಣ್ಣು ಸತಿಗೆ ಆ 2 ರೂಪಾಯಿ ಕೆಜಿ ಬರ್ತಾ ಇರಲ್ಲ. ಹೌದು, ಹಂಗ್ಯಾಕ್ ನಾವು ಅಷ್ಟು ಕಡಿಮೆ ರೇಟಿಗೆ ಕೊಡಕ್ಕೆ ಹೆಚ್ಚಿಗೆ ಬೆಳೆಯುವಂತ ಅವಶ್ಯಕತೆ ಏನಿದೆ? ಇಳುವರಿ ಅನ್ನೋದು ಮುಖ್ಯ ಅಲ್ಲೆಲ್ಲ, ಎಷ್ಟೋ ಬಾರಿ ಅಷ್ಟ್ ಕಡಿಮೆ ರೇಟ್ ಆಗ್ತಾ ಇದೆ ಅನ್ನೋದಕ್ಕೆ ಹೆಚ್ಚಿಗೆ ಬೆಳಿತಾ ಇದೀವಿ ಅಂತಾನೆ. ಒಟ್ಟಾರೆಯಾಗಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ನಿಮ್ಗೆಲ್ಲ ಸಂತೋಷ ನೆಮ್ಮದಿ ತಂದು ಕೊಟ್ಟಿದ್ಯಾ? ಸಂತೋಷ ನೆಮ್ಮದಿ ಹಣ ಅನ್ನೋದು ಒಂದೇ ಅಲ್ಲ ಜೀವನ, ಸಂತೋಷ ನೆಮ್ಮದಿನೇ ಅತಿ ಮುಖ್ಯ, ಅದು ನನಗೆ ಬಹಳ ಚೆನ್ನಾಗಿದೆ ಅಷ್ಟು ಹೇಳ್ಬೋದು. ಏನಾದ್ರೂ ಈ ಕೃಷಿ ಜೊತೆಗೆ ಏನಾದ್ರು ಉಪಕಸಬಗಳು ಅಳವಡಿಸಿಕೊಂಡಿದ್ದೀರಾ? ಹೈನುಗಾರಿಕೆ ಇದೆ, ಎಲ್ಲ ನಾಟಿ ಹಸುಗಳು ಸಾಕಂತೀವಿ. ನಾಟಿ ಹಸುಗಳೇ ನಮಗೆ, ಅದರಲ್ಲೂ ನನಗೆ ಮತ್ತೆ ಸಾವಯವ ಮಾಡ್ತಾ ಇರೋದ್ರದ್ದು ಅದಕ್ಕೆ ತೋಟಗಳಲ್ಲಿ ಹಂಗಾಗಿ ಸಗಣಿ ಜೀವಾಮೃತ ಮಾಡ್ಲಿಕ್ಕೆ ಕೆಲವೊಮ್ಮೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಜವಾರಿವೇ ಇದೆ. ಅದು ಹಾಲು ಮೊಸರು ತುಪ್ಪ ಎಲ್ಲ ಏನಾದ್ರೂ ಮಾರಾಟ ಮಾಡ್ತಾ ಇದ್ರ? ಇಲ್ಲ, ಅದನ್ನೇನು ಜಾಸ್ತಿ ನಮ್ಮ ಜವಾರಿ ದನಗಳದ್ರದ್ದ ಕಮ್ಮಿನೇ ಹಾಲು, ಹಾಲೊಂದು ಮಾರ್ತೇವೆ ಅಷ್ಟೇ, ಇನ್ನು ಉಳ್ಕಿದ್ದೆಲ್ಲ ಮನೆ ಬಳಕೆಗಿದೆ. ನೀವು ಸಾವಯವದಲ್ಲಿ ಬೆಳೆದಂತ ಭತ್ತ ತರಕಾರಿಗಳು ಅವನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ಅದಕ್ಕೆಲ್ಲ ಪ್ರತಿ ಶನಿವಾರ ಸಾವಯವ ಸಂತೆ ಅಂತ ದಾವಣಗೆರೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೀತಾ ಇದೆ, ಅಲ್ಲಿ ಮಾರ್ತೀವಿ, ಅಲ್ಲಿ ಮಾರಾಟ ಮಾಡ್ತಾರೆ. ಮತ್ತೆ ನೇರವಾಗಿ ಕೂಡ ಮನೆಯಲ್ಲೇ ಬಂದು ತಗೊಂಡು ಹೋಗಾರಾದರೆ, ಮತ್ತೆ ಫೋನ್ ಅಲ್ಲಿ ಯಾರಾದ್ರೂ ಕೇಳ್ತಾರೆ ಬೇರೆ ಬೇರೆ ಕಡೆಯಿಂದನು ಬೆಂಗಳೂರು, ಅಲ್ಲೆಲ್ಲ ನಾನು ಬೆಳೀತಾ ಇರೋದು ಶಾರ್ಟೇಜ್ ಆಗುತ್ತೆ, ಅವ್ರಿಗೆಲ್ಲ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ, ಮತ್ತೆ ಅದರಲ್ಲೇನು ಬೇಡಿಕೆಗೆ ತಕ್ಕಷ್ಟು ಬೆಳೆಯಕ್ ಆಗ್ತಾ ಇಲ್ಲ ನಮ್ಮ ಕೈಲೇನು, ಅಂದ್ರೆ ನಮ್ದು ಇಳುವರಿ ಕಡಿಮೆ ಆಗಿರುತ್ತೆ, ಮತ್ತೆ ಬೇರೆ ನನ್ನಲ್ಲಿ ಸಿಗೋದಂತರಕ್ಕೂ ನಂದು ಉಳಿದಂಗೆ ಖರ್ಚಾಗುತ್ತೆ. ಉತ್ಪನ್ನಗಳನ್ನು ಎಪಿಎಂಸಿಯಲ್ಲಿ ಏನು ಮಾರಾಟ ಮಾಡಿ? ಏನು ಮಾರಲ್ಲ, ಅಡಿಕೆ ಮಾರ್ತಾ ಇದ್ದೀವಿ ಸಾಮಾನ್ಯ ಮಾರುಕಟ್ಟೆ. ಇವೆಲ್ಲ ಆಹಾರ ಧಾನ್ಯಗಳೆಲ್ಲ ನೀವು ನಿಮ್ಮ ಹತ್ರನೇ ಸಾಕಷ್ಟು ಜನ ತಗೊಂಡು ಹೋಗ್ಬಿಡ್ತಾರೆ? ತಗೊಂಡು ಹೋಗ್ತಾರೆ, ಅದು ಮೆಚ್ಚು ಒಳ್ಳೆ ಬೆಲೆ ಕೊಟ್ಟು ತಗೊಂಡು ಹೋಗ್ತಾರೆ? ಒಳ್ಳೆ ಬೆಲೆ ಕೊಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಬಾಳೆ ಅದನ್ನು ಕೂಡ ಅಲ್ಲೇ ನಮ್ಮಲ್ಲೇ ಲೋಕಲಲ್ಲೇ ಮಾರ್ಬಿಡ್ತೀವಿ, ಯಾವುದೋ ಮತ್ತೆ ಮಾರಾಟಕ್ಕೆ ಯಾವುದು ತೊಂದರೆ ಇಲ್ಲ. ಅಡಿಕೆಗೆ ಒಂದೇ ಮಾರಾಟಕ್ಕೆ ತೊಂದರೆ ಅಂದ್ರೆ ಅದು ಬೇರೆಯವ್ರಿಗೆ ಕೊಡ್ತೀವಿ. ತೆಂಗು ಒಂಚೂರು ಹೆಚ್ಚಿಗೆ ಆಗಿದ್ ಮಾರ್ತೀವಿ, ಅದನ್ನು ಸಾಮಾನ್ಯ ಮಾರುಕಟ್ಟೆಯಲ್ಲಿ ಮಾರ್ತಾ ಇದೀವಿ. ಮುಂದೆ ಏನೇನು ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಕೃಷಿಯಲ್ಲಿ? ಮುಂದೆ ಇನ್ನೂ ಕೆಲವೊಂದಿಷ್ಟು ತೋಟದಲ್ಲಿ ನಮ್ದು ಇನ್ನೂ ಯಥೇಚ್ಛವಾದ ಗಿಡಗಳನ್ನ ಸೇರಿಸ್ಬೇಕು ಅಂತ. ಮರ ಮುಟ್ಟಿಗೆ ಬರೋ ಅಂತ ಬೇರೆ ಬೇರೆ, ಬರೀ ತೇಗ ಮಹಾಗನಿ ಇವೊಂದೇ ಅಲ್ಲ, ಬೇರೆ ಬೇರೆ ರೀತಿದು ಮತ್ತಿ ಅರಣ್ಯ ಬೆಳೆಗಳನ್ನ ಸೇರಿಸ್ಬೇಕು ಅಂತ ಇದೆ. ಮತ್ತೆ ಜಾಕಾಯಿ, ಲವಂಗ, ಏಲಕ್ಕಿ ಕೆಲವೊಂದಿಷ್ಟು ಒಂದೊಂದು ಎರಡೆರಡು ಗಿಡಗಳನ್ನ ಹಾಕಿದಾನಿ, ಇನ್ನು ಒಂಚೂರು ಜಾಸ್ತಿ ಗಿಡಗಳನ್ನ ಹಾಕೋಕೆ ಜಾಗ ಇದೆ. ಬೇರೆ ಬೇರೆ ರೀತಿಲಿ ಹಾಗೆ ಸೇರಿಸ್ತಾ ಹೋಗ್ಬೇಕು ಅಂತ. ಒಂದೇ ಸರಿಗೆ ಯಾವ್ದನ್ನು ಹೆಚ್ಚು ಬೆಳಿಲಿಕ್ಕೆ ಹೋಗಿಲ್ಲ, ಅಡಿಕೆ ಈಗ ಹಾಕ್ಬಿಟ್ಟಿದೇವೆ, ಅದರೊಳಗೆ ಬೇರೆ ಬೇರೆ ಬೆಳೆಗಳನ್ನ ಬೆಳಿಲಿಕ್ಕೆ ಒಂದೊಂದನ್ನೇ ಯಾವ್ದು ಅನುಕೂಲ ಯಾವ್ದು ಅನಾನುಕೂಲ, ಮತ್ತೆ ಅದಕ್ಕೆ ಮಾರ್ಕೆಟಿಂಗ್ ಎಷ್ಟಿದೆ ಅನ್ನೋ ರೀತಿಲಿ ಒಂದೊಂದನ್ನೇ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಜಾಸ್ತಿ ಬೆಳೆಸ್ತಾ ಇದ್ದೀವಿ. ನಮ್ಮ ಮನೆಗೆ ಯಾವ್ದು ಹಣ್ಣು ತಿನ್ನಕ್ ಬೇಕು ಅನ್ನೋದನ್ನ ನಾವು ನೋಡ್ಕೊಂಡು ಅದನ್ನ ಬೆಳೀತಾ ಇದೀವಿ, ಮತ್ತ ಅದು ನೆರಳಿಗೆ ಬರ್ಬೇಕು. ಹೌದು, ಈ ರೀತಿಲಿ ಒಂದೊಂದನ್ನೇ ಸೇರಿಸ್ತಾ ಇದೀವಿ. ಮನೆಯಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ಸಹಕಾರ ಸಿಗ್ತಾ ಇದಕ್ಕೆ ಕೃಷಿ ಬದುಕಿಗೆ? ಮನೆಯಲ್ಲಿ ತಂದೆ ತಾಯಿ ನಾನು ನಮ್ಮ ಮನೆಯವರಿದ್ದಾರೆ, ಅಕ್ಕ ತಂಗಿಯರ ಇಬ್ಬರದು ಮದುವೆ ಮಾಡಿದೀವಿ. ಬಹಳ ಒಳ್ಳೆ ಸಹಕಾರ ಇದೆ. ನಮ್ ತಂದೆಯವರು ಮುಂಚೆ ರಾಸಾಯನಿಕ ಕೃಷಿ ಬಿಟ್ಟು ಬರ್ಲಿಕ್ಕೆ ಹಿಂದೆ ಮುಂದೆ ಮಾಡಾರು, ಇದಕ್ಕೆ ಬಂದ್ಮೇಲೆ ಇವಾಗ ಅವರು ಒಳ್ಳೆ ಅನುಕೂಲ ಆಗಿದೆ ಚೆನ್ನಾಗಿದೆ ಅಂತ ಅಂದ ಅವರು ಬೇಡ ಇದ್ನೇ ಮಾಡೋಣ ಅಂತ ಅನ್ನ ಇದ್ರೊಳಗೆ ಅವರು ಅಂತ ಅಂತವಾಗಿ ಸೇರಿಸ್ತಾ ಹೋದ್ವಿ ನಾವು ಜಮೀನ. ಒಂದೇ ಸರಿಗೆ ಅಷ್ಟನ್ನು ಸಾವಯವ ಏನು ಮಾಡ್ಲಿಲ್ಲ, 2 ಎಕರೆ ಕೆಮಿಕಲ್ ಮಾಡ್ತಿದ್ವಿ. ಇಲ್ಲಿ ಅಷ್ಟು ತೋಟ ಆದ್ಮೇಲೆ ಅವರೇ ಭತ್ತ ಮಾಡ್ಲಿಕ್ಕೆ ಆರ್ಗಾನಿಕ್ ನಾಗ ಇನ್ನು 2 ಎಕರೆ ಇದನ್ನು ಬೇಡ ತಾ ಇಲ್ಲಿ ಅಂತ ಅಂದು ಅವರೇ ಇದನ್ನು ಮಾಡೋಣ ಆರ್ಗಾನಿಕ್ ಅಂತ ಅಂದು ಅವರೇ ಹೇಳಿದ್ರು ಮುಂಚೆ ಬೇಡ ಅಂತಿದ್ದಾರೆ. ಅಂದ್ರೆ ಒಳ್ಳೆ ಚೆನ್ನಾಗಿದೆ, ಚೆನ್ನಾಗಿದೆ ಮನೆಗಳಿದ್ದ ಸಹಕಾರ. ನೀವು ಯುವಕರು ನಿಮ್ಮನ್ನ ನೋಡಿದ್ರೆ ಸಂತೋಷ ಆಗ್ತೈತೆ. ಈಗ ನೀವುಕರೆಲ್ಲ ಕೃಷಿಯಿಂದ ಹಿಂದೆ ಸರಿತಾ ಇದ್ದಾರೆ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾ ಇದ್ರು? ರೈತರಿಗೆ ಒಳ್ಳೆ ಸ್ಕೋಪ್ ಮುಂದೆ ಬರುತ್ತೆ, ಇವತ್ತಿದೆ ಮುಂದು ಇರುತ್ತೆ. ನಾವು ನಮ್ ದಾರಿ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದು ಯುವಕರಿಗೆ ಮೊದ್ಲು ಬರ್ಬೇಕು. ಮತ್ತೆ ಶ್ರಮ ಇಲ್ಲದೆ ಯಾವ್ದು ಸಿಗಲ್ಲ, ಮತ್ತೆ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದನು ಶ್ರಮ ಇರ್ಬೇಕು. ಶ್ರಮ ಇಲ್ದಂಗೆ ನಾಳೆ ಒಂದಿಷ್ಟು ಶುಗರು ಬಿ ಪಿ ಇವನ್ ಗುಳಿಗೆ ನುಂಕ್ಯಂತ ನಮ್ಮ ನೆಮ್ಮದಿ ಹಾಳು ಮಾಡ್ಕೊಳೋದಕ್ಕಿಂತ ಇವತ್ತು ಶ್ರಮನೂ ಮಾಡೋಣ, ಜಾಲಿನೂ ಮಾಡೋಣ, ಮೋಜು ಮಾಡೋಣ, ನಮ್ಮ ಜಮೀನಲ್ಲಿ ನಾವು ಎಲ್ಲಾನು ಮಾಡಬಹುದು.

ಚಿತ್ತಾಪುರ, ಕ್ಯಾಸಲ್ ರಾಕ್, ಮುನ್ನಳ್ಳಿ, ಗೇರು ಸೊರ್ಪೆ, ಸಿದ್ದಾಪುರದಲ್ಲಿ ತಲಾ 5 ಸೆಂಟಿಮೀಟರ್, ಸೇಡಂ, ಕಲಬುರಗಿ, ಕಾರವಾರ, ಸುಳ್ಯ, ಪುತ್ತೂರಿನಲ್ಲಿ ತಲಾ 4 ಸೆಂಟಿಮೀಟರ್, ಹುಮನಾಬಾದ್, ಸಿದ್ದಾಪುರ, ಬೇಲಿಕೇರಿಗಳಲ್ಲಿ ತಲಾ 3 ಸೆಂಟಿಮೀಟರ್, ಅಂಕೋಲಾ, ಕುಂದಾಪುರ, ಮಂಕಿ, ಜೀವರ್ಗಿ, ಭಾಗಮಂಡಲ, ಕೋಟಾ, ಉಡುಪಿಗಳಲ್ಲಿ ತಲಾ 2 ಸೆಂಟಿಮೀಟರ್, ಬೆಳತಂಗಡಿ, ಕದ್ರಾ, ಕುಮುಟಾ, ಬನವಾಸಿ, ಚಿಂಚೋಳಿ, ಬೆಳಗಾವಿ, ಮುನಿರಾಬಾದ್, ಲಿಂಗನಮಕ್ಕಿ, ಕೊಪ್ಪ, ಕಮ್ಮರಡಿ, ವಿಜಯನಗರ, ಶೃಂಗೇರಿ, ಚಿತ್ರದುರ್ಗ, ದಾವಣಗೆರೆ, ಪಿಟಿಒ, ಹಿರಿಯೂರು, ಬರಗೂರುಗಳಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಒಂದೆರಡು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ ಜಿಲ್ಲೆಯ ಒಂದೆರಡು ಸ್ಥಳಗಳಲ್ಲಿ ಭಾರಿ ಮಳೆಯಾಗುವ ಸಂಭವವಿದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಸಾಮಾನ್ಯವಾಗಿ ಮೋಡ ಕವಿದ ಆಕಾಶವಿದ್ದು ಹಗುರ ಮಳೆಯಾಗುತ್ತದೆ.